ಸಣ್ಣ ಪುಟ್ಟ ವ್ಯವಹಾರಸ್ಥರಾಗಲಿ ಇವರನ್ನು ಅವರ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿ ಬ್ಯಾಂಕಿಂಗ್ ವಲಯಕ್ಕೆ ಅವರನ್ನೆಲ್ಲ ಸೇರಿಸ್ಕೋಬೇಕು ಅನ್ನುವ ಒಂದು ಕಾರ್ಯಕ್ರಮವೇ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತೀವಿ ಸರ್. ಈ ಪಾಲ್ಗೊಳ್ಳುವಿಕೆ ಅಂದರೆ ಒಳಗೊಳ್ಳುವಿಕೆ ಅಂತ ಅಂದರೆ ಏನು? ಅದು ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನೊಬ್ಬ ಕೂಲಿ ಕಾರ್ಮಿಕ, ನಾನೊಬ್ಬ ಕೃಷಿ ಕಾರ್ಮಿಕ, ಈ ಥರ ಇದ್ದಾಗ ಅವಶ್ಯಕತೆ ಬೀಳಲ್ಲ ಅಂತ ಅಂದಾಗ ಯಾಕೆ ಮಾಡಿಸ್ಬೇಕು ಅನ್ನೋದೊಂದು ಧೋರಣೆ ನಮ್ಮ ಜನಗಳಲ್ಲಿ ಇಲ್ಲ ಸರ್. ಅದಕ್ಕೆ ಹೆಸರೇ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಂದರೆ, ಈ ದೇಶದ ಪ್ರತಿ ಕಡುಬಡವನು ಕಟ್ಟ ಕಡೆಯ ವ್ಯಕ್ತಿಗೂ ಸಹಿತ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಬ್ಯಾಂಕ್ ಖಾತೆ ಕಟ್ಟಕ್ಕೆ ಅವನಿಗೆ ಶಕ್ತಿ ಇಲ್ಲದಿದ್ದರೂ ಸಹಿತ 500 ರೂಪಾಯಿ 1,000 ರೂಪಾಯಿ ಅಂತ ಮಿನಿಮಮ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಇಲ್ಲದೆಯೂ ಸಹ ಶೂನ್ಯ ಉಳಿತಾಯ ಖಾತೆ ಅಂತೀವಿ ಸರ್, ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಅಕೌಂಟ್, ಈ ಎರಡರಲ್ಲಿ ಒಂದನ್ನು ಯಾವುದೇ ವ್ಯಕ್ತಿ ಯಾವುದೇ ಹಣ ಕಟ್ಟದೆ ಯಾವುದೇ ಹಣವನ್ನು ಜಮಾ ಮಾಡದೆ ಕೇವಲ ತಮ್ಮ ಆಧಾರ್ ಕಾರ್ಡು ಎರಡು ಭಾವಚಿತ್ರಗಳನ್ನು ಬ್ಯಾಂಕಿಗೆ ಸಲ್ಲಿಸಿ ಅವರು ಒಂದು ಖಾತೆಯನ್ನು ತೆರೆಯಬಹುದು. ಈ ಖಾತೆ ತೆರೆಯುವ ಉದ್ದೇಶ ಏನೆಂದರೆ ಅವ್ರಿಗೂ ಉಳಿತಾಯ ಮನೋಭಾವ ಬರಬೇಕು, ಹಣವನ್ನು ಆಪತ್ಕಾಲದಲ್ಲಿ ನಮಗೆ ಬೇಕಾದಾಗ ಹಣ ತಗೊಳ್ಳಿಕ್ಕೆ ಅಂತ ಹೇಳಿ ಒಂದು ಶೂನ್ಯ ಉಳಿತಾಯ ಖಾತೆಯನ್ನು ತೆರೆಯಬೇಕು. ಶೂನ್ಯ ಉಳಿತಾಯ ಖಾತೆಯನ್ನು ಈ ದೇಶದಲ್ಲಿರುವ ಪ್ರತಿಯೊಂದು ಬ್ಯಾಂಕುಗಳು, ಅದು ಸರ್ಕಾರಿ ಆಗ್ಬೋದು ಅರೆ ಸರ್ಕಾರಿ ಆಗ್ಬೋದು, ಯಾವುದೇ ಬ್ಯಾಂಕುಗಳು ಇಲ್ಲ ಅನ್ನದೆ ನೋ ಅನ್ನದೆ ಪ್ರತಿ ಬ್ಯಾಂಕ್ ಸಹಿತ ಈ ಖಾತೆಗಳನ್ನು ಓಪನ್ ಮಾಡಲೇಬೇಕಾಗುತ್ತೆ. ಇದು ಕೇಂದ್ರ ಸರ್ಕಾರ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದೇಶ, ಯಾರು ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಸರ್. ಇದರ ಜೊತೆಗೆ ಶೂನ್ಯ ಉಳಿತಾಯ ಖಾತೆ ಮಾಡೋದ್ರಿಂದ ಏನಪ್ಪ ಪ್ರಯೋಜನ ಅಂದರೆ ಮಿನಿಮಮ್ ಚಾರ್ಜಸ್ ಬೀಳಲ್ಲ, 1 ರೂಪಾಯಿ ಕಟ್ಟದೆ ಹೋದರೂ ನಿಮ್ಮ ಅಕೌಂಟ್ಗೆ ಏನು ಕ್ಲೋಸ್ ಮಾಡೋದಿಲ್ಲ, 10 ರೂಪಾಯಿ ಕಟ್ಬೋದು 100 ರೂಪಾಯಿ ಕಟ್ಬೋದು ಯಾವಾಗ ಬೇಕಾದರೂ ತೊಗೋಬೋದು. ಪ್ರಯೋಜನ ಏನಪ್ಪ ಅಂದರೆ 6 ತಿಂಗಳು ಒಂದು ಹಣ ಕಟ್ಟಿ ತೆಗೆದು ವ್ಯವಹಾರ ಮಾಡಿದರೆ ಆ ಮನುಷ್ಯನಿಗೆ ಸಡನ್ನಾಗಿ ಏನಾದರೂ ಒಂದು ಹಣ ಬೇಕಾದ್ರೆ ಏನೂ ಆಧಾರ ಇಲ್ಲದೆ 10,000 ರೂಪಾಯಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತ ಕೊಡ್ತೀವಿ ಸರ್. ಕನಿಷ್ಠ ಅರ್ಜೆಂಟ್ ಬೇಕು ಅಕೌಂಟ್ ಇದ್ದರೆ 10,000 ರೂಪಾಯಿ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಎಲ್ಲ ಬ್ಯಾಂಕ್ಸು ಕೊಡುತ್ತೆ. ಇದರ ಜೊತೆಗೆ ಸರ್, ಈ ಶೂನ್ಯ ಉಳಿತಾಯ ಖಾತೆ ತೆರೆದಿರುವಂಥವರಿಗೆ ATM ಕಾರ್ಡ್ ಸಹಿತ ಕೊಡ್ತಾರೆ. ಇದರ ಬೆನಿಫಿಟ್ಸು ತುಂಬ ಮುಖ್ಯ. ರೈತ ಬಾಂಧವರು ದಯವಿಟ್ಟು ಇದನ್ನು ಮನನ ಮಾಡ್ಕೊಳ್ಳಿ, ಸಾಧ್ಯ ಆದರೆ ಒಂದು ಕಡೆ ಬರ್ಕೊಳ್ಳಿ. ಯಾವುದೇ ವ್ಯಕ್ತಿ ATM ಕಾರ್ಡ್ ಹೊಂದಿರೋಂಥ ವ್ಯಕ್ತಿ 18 ವರ್ಷ ತುಂಬಿದ ಯಾವುದೇ ವ್ಯಕ್ತಿಗೂ ವಯಸ್ಸಿನ ಅಂತರವಿಲ್ಲದೆ ಸಹಿ ಹಾಕಲು ಬರುವ ಯಾವುದೇ ವ್ಯಕ್ತಿಗೆ ATM ಅವ್ರು ಕೊಡಲ್ಲ, ಯಾಕಂದರೆ ಕಾರ್ಡ್ ದುರುಪಯೋಗ ಆಗಬಹುದು ಅನ್ನೋ ದೃಷ್ಟಿಯಿಂದ. ಅವ್ರ ಮಕ್ಕಳು ಯಾರೋ ದುರುಪಯೋಗ ಮಾಡ್ಕೊತಾರೆ, ಓದು ಬರಹ ಬರಲ್ದೆ ಹೋದರೆ ಅನ್ನೋ ದೃಷ್ಟಿಯಿಂದ ಅವ್ರು ಕೊಡೋದಿಲ್ಲ. ಮಿಕ್ಕ ಎಲ್ಲ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ, ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ATM ಕಾರ್ಡ್ ಕೊಡ್ತಾರೆ ಸರ್. ಇದರ ಪ್ರಯೋಜನ ಏನಪ್ಪ ಅಂದರೆ, ಯಾವುದೇ ATM ಕಾರ್ಡ್ ತಗೊಂಡಂತಹ ವ್ಯಕ್ತಿ ಒಂದು ವೇಳೆ ಅಪಘಾತದಲ್ಲಿ ಮೃತಪಟ್ಟರೆ ಸರ್ಕಾರಿ ಇನ್ಶೂರೆನ್ಸ್ ಕಂಪನಿಗಳ ಕಡೆಯಿಂದ 2 ಲಕ್ಷ ರೂಪಾಯಿ ಹಣವನ್ನು ಅವರ ವಾರಸುದಾರರಿಗೆ ತಲುಪಿಸಲಾಗುತ್ತೆ. ಅಂದ್ರೆ ಏನು, ಅವರು ATM ತಗೊಂಡಾಗ ಇನ್ಶೂರೆನ್ಸ್ ಅಮೌಂಟ್ ಏನಾದ್ರು ಕಟ್ಟಬೇಕಾ? ಇಲ್ಲ ಸರ್, ಇನ್ಶೂರೆನ್ಸ್ ಮಾಡಿಸಿರ್ಬೇಕಾ? ಫ್ರೀ ಇನ್ಶೂರೆನ್ಸ್ ಬ್ಯಾಂಕ್ಸ್ ಭರಿಸಿರುತ್ತೆ. ಅಂದ್ರೆ ATM ಕಾರ್ಡ್ ತಗೊಂಡವರು ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಇರುತ್ತೆ ಸರ್. ಆಲ್ರೆಡಿ ATM ಕಾರ್ಡ್ ತಗೊಂಡಿರೋರು ಸಹಿತ ಈ ಒಂದು ಸ್ಕೀಮ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ. ಇದು ಕೇವಲ ರೈತ ಬಾಂಧವರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಮಾತ್ರ ಅಂತ ಇಲ್ಲ ಸರ್, ಬಹುತೇಕ ಜನರಿಗೆ ಮಾಹಿತಿ ಇಲ್ಲ. ಈಗಂತೂ ರುಪೇ ಕಾರ್ಡ್ ಅಂತ ಬರ್ತಾ ಇದೆ, ಎಲ್ಲರಿಗೂ ರುಪೇ ಕಾರ್ಡ್ ಕೊಡು, ಭಾರತದ ಕಾರ್ಡ್. ಹೌದು ಹೌದು, ಆ ರುಪೇ ಕಾರ್ಡ್ ಹೊಂದಿರುವಂತವ್ರಿಗೆ 2 ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಿಗುತ್ತೆ. ಅಪಘಾತ ಅಂದ್ರೆ ಏನು ಅಂತ ರೈತ ಬಾಂಧವರು ಅಥವಾ ನಮ್ಮ ಜನಸಾಮಾನ್ಯರು ತಿಳ್ಕೊಳ್ಳಬೇಕಾದ ವಿಷಯ ಏನಂದ್ರೆ, ಕೇವಲ ವಾಹನ ಅಪಘಾತಗಳಲ್ಲದೆ ಇನ್ನೂ ಹಲವಾರು ಅಪಘಾತಗಳನ್ನ ಆಕ್ಸಿಡೆಂಟಲ್ ಡೆತ್ ಅಂತ ನಾವು ಬ್ಯಾಂಕ್ಸ್ ಕನ್ಸಿಡರ್ ಮಾಡಿ ಇನ್ಶೂರೆನ್ಸ್ಗೆ ಅವರು ಎಲಿಜಿಬಲ್ ಆಗ್ತಾರೆ. ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರಾಗಲಿ, ರೈತ ಕಾರ್ಮಿಕರಾಗಲಿ, ಯಾರಾದರೂ ತೆಂಗಿನ ಮರ ಹತ್ತಿ, ಯಾವುದೇ ಮರ, ಅಡಿಕೆ ಮರನೂ ಆಗ್ಬೋದು, ಕಾಯಿ ಅಥವಾ ಹಣ್ಣು ಕೀಳಕ್ಕೋಗಿ ಬಿದ್ದು ಸತ್ತರೆ, ಇಫ್ ಸಪೋಸ್ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ ಏನಾದ್ರು ಎಲೆಕ್ಟ್ರಿಕ್ ಅಪ್ಲೈನ್ಸಸ್, ತಮ್ಮ ಜಮೀನುಗಳಲ್ಲಿ ಸರ್ ನೀರು ಹಾಯಿಸುವಂತ ಸಂದರ್ಭದಲ್ಲಿ ಈ ಸಾಧ್ಯತೆಗಳು ಇರ್ತವೆ. ಅಂಥದ್ದನ್ನು ನಾವು ಆಕ್ಸಿಡೆಂಟಲ್ ಡೆತ್ ಅಂತೀವಿ. ಬರಸಿಡ್ಲು ಬಂದು ಸತ್ತೋದ್ರೆ ನೀರಿನ ಪ್ರವಾಹ, ಅಂತಹ ಅಪಘಾತಗಳಿಗೂ ಅಪಘಾತ ವಿಮೆ ಸಿಗುತ್ತೆ. ಇದರ ಜೊತೆಗೆ ಒಂದು ವೇಳೆ ಮಣ್ಣಿನ ಮನೆ ಇರುತ್ತೆ ಸರ್, ವಿಪರೀತ ಮಳೆ ಬಂದು ಆ ಮಣ್ಣಿನ ಮನೆ ಕುಸಿದೋಗಿ ಅದರಿಂದ ಸಾವು ಅನುಭವಿಸಿದ್ರು ಸಹಿತ ಅದನ್ನು ಆಕ್ಸಿಡೆಂಟಲ್ ಡೆತ್ ಅಂತಾರೆ. ಕೊನೆಯದಾಗಿ ತಾವು ಕೇಳಿದ್ರಲ್ಲ, ಯಾರಾದ್ರೂ ಹುಡುಗರು ಈ ಜಾಡಕ್ಕೆ ಹೋಗಿ ಕೊಚ್ಕೊಂಡು ಹೋದ್ರು ಅಥವಾ ಮಹಿಳೆಯರು ಗ್ರಾಮಾಂತರ ಪ್ರದೇಶ ಬಟ್ಟೆ ಒಗೆಯೋಕೆ ಹೋಗಿ ಕೊಚ್ಕೊಂಡು ಹೋಗ್ತಾರೆ, ಅದನ್ನು ಸಹಿತ ಆಕ್ಸಿಡೆಂಟಲ್ ಡೆತ್ ಅಂತೀವಿ. ಸಹಜ ಸಾವು ಅಲ್ಲದೆ ಅಲ್ಲದೆ ಬೇರೆ ಯಾವುದೇ ರೀತಿಯಾದಂತಹ ಅಸಹಜ ಸಾವುಗಳು ಅಪಘಾತ ಅಂತ ಅನ್ಸ್ಕೊಳ್ಳುತ್ತವೆ. ಆ ಎಲ್ಲ ಅಪಘಾತಗಳಿಂದ ಮೃತಪಟ್ಟಂತಹ ಸಂದರ್ಭದಲ್ಲಿ ATM ಕಾರ್ಡ್ ಹೊಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರೈತ ಬಾಂಧವರೇ ಅಂತಲ್ಲ ಯಾರೇ ಆದರೂ ಎಲ್ಲರಿಗೂ ಕೂಡ 2 ಲಕ್ಷ ರೂಪಾಯಿಗಳ ವಿಮೆ ತನ್ನಿಂದ ತಾನೇ ಆಗಿರುತ್ತೆ. ಇತ್ತೀಚೆಗೆ ಕಾಡಿಂದ ನಾಡಿಗೆ ಕ್ರೂರ ಪ್ರಾಣಿಗಳು ಬರ್ತವೆ, ಹೌದು ಹೌದು, ಅದರಿಂದ ಸತ್ತರೆ ಏನಾದರೂ ಅದಕ್ಕೂ ಸಹಿತ ಅಪಘಾತ ವಿಮೆಯಲ್ಲಿ ಕ್ಲೈಮ್ ಆಗುತ್ತೆ. ನಮಗೆ ಈ ಥರ ಅಪಘಾತದಲ್ಲಿ ಯಾರಾದರೂ ಮೃತಪಟ್ಟದ್ದು ತಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಇದು ಈ ಕಾರ್ಯಕ್ರಮದ ಮುಖಾಂತರವನ್ನು ಯಾರು ಆಲಿಸುತ್ತಿರುವ ಶ್ರೋತೃಗಳು ಅವರು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಗಮನಕ್ಕೆ ಬಂದ ಕೂಡಲೇ ಅವರ ಕುಟುಂಬಕ್ಕೆ ಹೋಗಿ ಆ ವ್ಯಕ್ತಿ ಸತ್ತ 3 ತಿಂಗಳೊಳಗಾಗಿ 90 ದಿವಸದ ಒಳಗಾಗಿ ಆ ಬ್ಯಾಂಕ್ ಅಧಿಕಾರಿಗೆ ಎಲ್ಲಿ ಇವರು ಬ್ಯಾಂಕ್ ಪಾಸ್ಪುಸ್ತಕ ಇರುತ್ತೆ, ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೆ, ಯಾವ ಬ್ಯಾಂಕಲ್ಲಿ ATM ಕಾರ್ಡ್ ತೊಗೊಂಡಿರ್ತಾರೋ ಅವರಿಗೆ ಹೋಗಿ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಬ್ಯಾಂಕಿನ ಪಾಸ್ಪುಸ್ತಕ ATM ಕಾರ್ಡು ಆಕ್ಸಿಡೆಂಟ್ ಆದರೆ FIR ಬರುತ್ತೆ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟು, ಆಮೇಲೆ ಆಕ್ಸಿಡೆಂಟ್ ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ಡೆತ್ ಸರ್ಟಿಫಿಕೇಟ್ ವಿಲೇಜ್ ಪಂಚಾಯತ್ ಆ ಲೆವೆಲಲ್ಲೇ ಸಿಗುತ್ತೆ, ಆ ವ್ಯಕ್ತಿಯ ಆಧಾರ್ ಕಾರ್ಡು ಎಲ್ಲ ಜೆರಾಕ್ಸೆ ಮೊದಲು ಕೊಡೋದು, ಆಮೇಲೆ ನಾಮಿನಿ ಮಾಡಿರ್ತೀವಿ, ಒಬ್ಬ ವ್ಯಕ್ತಿ ಶೂನ್ಯ ಉಳಿತಾಯ ಕಾರ್ಡ್ ಅವ್ರ ಹೆಂಡತಿನೋ ಅಥವಾ ಮಕ್ಕಳನ್ನ ಯಾರೋ ಒಬ್ಬರು ನಾಮಿನಿ ಮಾಡಿರ್ತೀವಿ, ಅವ್ರದ್ದು ಪಾಸ್ಬುಕ್ ಜೆರಾಕ್ಸು ಅವ್ರದ್ದು ಆಧಾರ್ ಕಾರ್ಡನ್ನು ಬ್ಯಾಂಕ್ ಮ್ಯಾನೇಜರ್ಗೆ ಸಲ್ಲಿಸಿದರೆ ವಿತಿನ್ 10 ಡೇಸ್ 10 ಕೆಲಸ ನಿರ್ವಹಿಸುವ ದಿನಗಳ ಒಳಗೆ ಅವರಿಗೆ ಇನ್ಶೂರೆನ್ಸ್ ಕೊಡಿಸ್ಬೇಕು ಅಂತ ಸರ್ಕಾರದ ಆದೇಶ ಇರುತ್ತೆ. ಸಾಮಾನ್ಯವಾಗಿ ಬ್ಯಾಂಕ್ ಮ್ಯಾನೇಜರ್ ಅದು ಇನ್ಶೂರೆನ್ಸ್ ಕಂಪ್ನಿ ಕಳಿಸ್ತಾರೆ, ಅವರು ಇವರಿಗೆ ತರಿಸ್ಕೊಡ್ತಾರೆ, ಅದು 10 ದಿನದ ಒಳಗಡೆ ಬರುತ್ತೆ ಖಂಡಿತ. ಆದರೆ ಈ ಸಂದರ್ಭ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಈಗ ಬೈಕ್ ಆಕ್ಸಿಡೆಂಟ್ ಆಗ್ಬೋದು, ಬೇರೆ ರೀತಿಯಾದಂದರೆ ಅದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಕೆಲವು ಹಾವು ಕಡಿತದ ಇರ್ಬೋದು, ಕರೆಂಟ್ ಶಾಕಿಂದ ಆಗ್ಬೋದು, ನೀರಿಂದ ಆಗ್ಬೋದು, ಇಂಥವೆಲ್ಲ ಎಷ್ಟೋ ಪೊಲೀಸ್ ಕೇಸ್ಗಳು ಮತ್ತು FIR ಆಗೋದೇ ಇಲ್ಲ. ಆಗ ಇನ್ಸೂರೆನ್ಸ್ ಅಮೌಂಟ್ ಕ್ಲೈಮ್ ಮಾಡಬೇಕಂದ್ರೆ ಖಂಡಿತ ಏನು ಮಾಡೋದು? ಖಂಡಿತ ಆಗಲ್ಲ, ಇಷ್ಟು ನಾನು ಹೇಳಿದ್ದಲ್ಲ ಸರ್, ಅಷ್ಟು ಪ್ರೊಸೀಜರ್ ಫಾಲೋ ಅಪ್ ಮಾಡಿದ್ರೇನೆ ಅಂದ್ರೆ FIR ಆಗ್ಲೇಬೇಕು. ಹೌದು ಸರ್, ಆಕ್ಸಿಡೆಂಟ್ ಆದ್ರೆ FIR ಆಗ್ಬೇಕು. ಅಂದ್ರೆ ಆಕ್ಸಿಡೆಂಟ್ ಅಂದ್ರೆ ಹಾವು ಕಡಿತ ಆಗ್ಬೋದು, ಹಾವು ಕಡಿದಕ್ಕೆ FIR ಅನ್ಬೇಕಿಲ್ಲ, ಡಾಕ್ಟರ್ ಸರ್ಟಿಫಿಕೇಟ್, ಡಾಕ್ಟರ್ ಹಾವು ಕಡಿತದಿಂದ ಈ ವ್ಯಕ್ತಿ ಮೃತನಾಗಿದ್ದಾನೆ ಅಂತ ಸರ್ಟಿಫೈ ಮಾಡಿದ್ರೆ ಸಾಕು. ಕೆಲವರು ಏನನ್ಕೊಂತಾರೆ, ATM ಕಾರ್ಡ್ ಇರೋರ್ಗೆ 2 ಲಕ್ಷ ಬಂದ್ರೆ ಬೇರೆ ಇನ್ಶೂರೆನ್ಸ್ ಸಿಗಲ್ವೇನು? 2 ಲಕ್ಷ ರೂಪಾಯಿ ATM ಜೊತೆಗೆ ಇಫ್ ಸಪೋಸ್ ಆ ವ್ಯಕ್ತಿ ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತಾನೆ ಅದು ಬರುತ್ತೆ, ಜನರಲ್ ಇನ್ಶೂರೆನ್ಸ್ ಅಲ್ಲಿ ಬೇರೆ ಇನ್ಶೂರೆನ್ಸ್ ಮಾಡಿಸಿರ್ತಾನೆ ಅದು ಬರುತ್ತೆ, ಬೇರೆ ಇನ್ಶೂರೆನ್ಸ್ ತಗೊಳ್ಳೋದಕ್ಕೂ ಇದಕ್ಕೂ ಸಂಬಂಧ ಅದು ಬರುತ್ತೆ ಇದು ಬರುತ್ತೆ. ಆದರೆ 4 ಬ್ಯಾಂಕಲ್ಲಿ ATM ಕಾರ್ಡ್ಗಳಿದ್ರೆ 1 ಬ್ಯಾಂಕ್ನ ATM ಕಾರ್ಡ್ ಮಾತ್ರ ಇನ್ಶೂರೆನ್ಸ್ ಕೊಡ್ತಾರೆ, ಯಾಕಂದ್ರೆ ಸುಮಾರು ಕಡೆ ಪ್ರಶ್ನೆ ಬರುತ್ತೆ ಸರ್ ನನ್ನ ಹತ್ರ 4 ATM ಕಾರ್ಡ್ಸ್ ಇದೆ ಕೊಡ್ತಾರ ಅಂತ, ಖಂಡಿತ ಇಲ್ಲ, ಒಂದೇ ಒಂದು ATM ಕಾರ್ಡ್ ಮಾತ್ರ ಇನ್ಶೂರೆನ್ಸ್ ಲಭ್ಯತೆ ಇರುತ್ತೆ. ರೈತರಿಗೆ ಈ ಒಂದು ATM ಕಾರ್ಡ್ ಅಲ್ಲದೇನೆ ಬೇರೆ ರೈತರಿಗೋಸ್ಕರನೇ ಇರತಕ್ಕಂತ ಸರ್ಕಾರದ ವಿಮಾ ಯೋಜನೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲ್ಲ. ಸರ್ಕಾರ ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತಿದೆ ಸರ್, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್. ಈ ದೇಶದ ಪ್ರತಿ ಕಡು ಬಡವನಿಗೂ ಶ್ರೀಮಂತನಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಎಲ್ಲರಿಗೂ ಸೇರಬೇಕು ಅನ್ನೋದೇ ಸರ್ಕಾರದ ಆಶಯ. ಅದರಲ್ಲೀಗ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಅಂತಿದೆ ಸರ್, PMSBY. ಈ ಯೋಜನೆಯಡಿ ಯಾವುದೇ ವ್ಯಕ್ತಿ 18 ರಿಂದ 70 ವರ್ಷದ ವ್ಯಕ್ತಿ ಯಾವುದೇ ಬ್ಯಾಂಕಲ್ಲಾಗಲಿ ಈ ಸ್ಕೀಮಿನಡಿ ವರ್ಷಕ್ಕೆ ಕೇವಲ 20 ರೂಪಾಯಿ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ PMSBY, ಅದರಲ್ಲೂ ಸಹಿತ ನಾನು ಹೇಳಿದ ಎಲ್ಲ ಅಪಘಾತಗಳ ಇದರಲ್ಲಿ ಇದಕ್ಕೂ 2 ಲಕ್ಷ ಸಿಗುತ್ತೆ. ATM ಕಾರ್ಡ್ಗೆ ನೀವು ಪ್ರೀಮಿಯಂ ಕಟ್ಟಬೇಕಾಗಿಲ್ಲ, ನಾವು ಭರಿಸ್ತೀವಿ. PMSBY ಕೇವಲ 20 ರೂಪಾಯಿ ಅಂದ್ರೆ ಈ ವಿಮೆ 20 ರೂಪಾಯಿ ಹೇಗೆ ಕಟ್ಟೋದು? ಆ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತಗೊಂಡೋಗ್ಬೇಕು. ಸರ್, ಈ ತರ PMSBY ಸ್ಕೀಮ್ ಅಲ್ಲಿ ನಾನು ಯೋಜನೆಗೆ ಸೇರಬೇಕು ಅಂತ ಹೇಳಿದ್ರೆ ಖಂಡಿತ ಅವರು ಅರ್ಜಿ ತಗೊಂತಾರೆ. ಸಾಮಾನ್ಯವಾಗಿ ಈ PMSBY PMJJBY ಸ್ಕೀಮ್ಸ್ ಎಲ್ಲ ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಆಗುತ್ತೆ, ಆದರೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಆಟೋಮೆಟಿಕ್ ಆಗಿ ಡೆಬಿಟ್ ಆಗುತ್ತೆ, ಸ್ವಯಂ ಚಾಲಿತವಾಗಿ ಖಾತೆಯಲ್ಲಿ ಹಣವನ್ನ ತೆಗೆದುಕೊಳ್ಳುತ್ತೆ. ಇದು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಬಗ್ಗೆ. ಸರ್, ಇನ್ನೊಂದು ಬಹಳ ಮುಖ್ಯವಾದ ಒಂದು ಯೋಜನೆ ಇದೆ ಸರ್, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ, PMJJBY ಅಂತ. ಈ ಯೋಜನೆಯಡಿಯಲ್ಲಿ ಯಾವುದೇ ವ್ಯಕ್ತಿ 18 ರಿಂದ 50 ವರ್ಷದ ವ್ಯಕ್ತಿ 50 ವರ್ಷ ತುಂಬ ಒಳಗೆ ಮಾಡ್ಕೋಬೇಕು, ಈ ಯೋಜನೆಯಡಿ ಸೇರಿಕೊಂಡ್ರೆ ಇದಕ್ಕೆ ಪ್ರೀಮಿಯಂ 436 ರೂಪಾಯಿ ಆಗುತ್ತೆ ವರ್ಷಕ್ಕೆ. ಇದರಲ್ಲಿ ಸ್ವಾಭಾವಿಕ ಸಾವನ್ನು ಸಹಿತ ಇನ್ಕ್ಲೂಡ್ ಮಾಡ್ತೀವಿ, ಮೊದಲೆರಡು ಬರೀ ಆಕ್ಸಿಡೆಂಟ್, ಇದಕ್ಕೂ ಸಹಿತ 2 ಲಕ್ಷ ಸಿಗುತ್ತೆ. ನೋಡಿ ಸರ್, ATM ಕಾರ್ಡಲ್ಲಿ 2 ಲಕ್ಷ, PMSBY 2 ಲಕ್ಷ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಯಲ್ಲಿ 2 ಲಕ್ಷ, ಒಟ್ಟು ಒಂದು ಕುಟುಂಬ ಒಬ್ಬ ವ್ಯಕ್ತಿ 6 ಲಕ್ಷ ರೂಪಾಯಿ ಹಣವನ್ನು ತನ್ನ ಕುಟುಂಬಕ್ಕಾಗಿ ಒಂದು ಕಡೆ ಪ್ರಿಸರ್ವ್ ಮಾಡಿದ್ದೀನಿ, ಸಾಮಾಜಿಕ ಭದ್ರತೆಯನ್ನು ನನ್ನ ಕುಟುಂಬಕ್ಕೆ ಒದಗಿಸಿದ್ದೀನಿ ಅನ್ನೋ ಒಂದು ಧೈರ್ಯದಿಂದ ಇರಬೇಕು. ಇದಕ್ಕೆ ಅವನು ತಗೊಳ್ಳೋ ವೆಚ್ಚ ಎಷ್ಟು? ರಿಸರ್ವ್ ಬ್ಯಾಂಕ್ ತುಂಬ ಚೆನ್ನಾಗಿ ಮಾಡಿದೆ, 4, 5, 6 456 ರೂಪಾಯಿ 4, 5, 6 ಅದಕ್ಕೆ ತಿಳುವಳಿಕೆ ಜೊತೆಗೆ ಮನಸ್ಸು ಕೂಡ ಬೇಕು, ಬಿಡಪ್ಪ ನಾನು ಚೆನ್ನಾಗಿದ್ದೀನಿ ನನಗೆ ಅನ್ಬಾರ್ದು. ದುರ್ಘಟನೆ ಯಾವಾಗ ಯಾರಿಗೆ ಯಾವ ತರ ಸಂಭವಿಸುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇರಲಿ, ಎಲ್ಲರೂ ಕೂಡ ದೇಶದ ಎಲ್ಲರೂ ಕೂಡ ಜನಗಳು ಆರೋಗ್ಯವಾಗಿ ಪೂರ್ಣ ಜೀವನ ನಡೆಸಲಿ ಅಂತಕ್ಕಂಥದ್ದು ಆಶಯ ನಮ್ಮ. ಆದರೆ ಅನಿವಾರ್ಯತೆಗಳಿಗೆ ನಾವು ತಯಾರಾಗಿರ್ಬೇಕು. ₹450 ಒಂದು ಕಾಲ್ ರೂಪಾಯಿ ಒಂದ್ ದಿವಸಕ್ಕೆ, ಅದೇ ಒಂದು ಕುಟುಂಬದಲ್ಲಿ 4 ಜನರು ಇದ್ರು ಅಂತ ಇಟ್ಕೊಳ್ಳಿ ಸರ್. ₹5 ಒಂದ್ ಕಡೆ ಉಂಡಿಗೆ ಹಾಕಿದ್ರೆ ಯುಗಾದಿ ಅಷ್ಟೊತ್ತಿಗೆ ತಗೊಂಡೋಗಿ ಒಂದು ₹500 ಬ್ಯಾಂಕ್ಗೆ ಕಟ್ಬಿಟ್ರೆ ಆಟೋಮೆಟಿಕ್ ಆಗಿ 2 ಇನ್ಶೂರೆನ್ಸ್ ಸ್ಕೀಮ್ಸ್ ಕ್ಲಿಯರ್ ಆಗುತ್ತೆ. ಚಾಲ್ತಿ ಆಗುತ್ತೆ. ಎಟಿಎಂ ಕಾರ್ಡ್ ಹೇಗೋ, ಈ ಎಟಿಎಂ ಕಾರ್ಡ್ಗೆ ಚಾಲ್ತಿ ಇರೋ ತನಕನೂ ಕೂಡ. ಹೌದು ಸರ್, ಈಗ ಕಾರ್ಡ್ ಇಶ್ಯೂ ಮಾಡಿದ್ರೆ ಸಾಮಾನ್ಯವಾಗಿ ಈಗೆಲ್ಲ 5 ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಹೌದು, ಅದರಲ್ಲಿ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ತಿಂಗಳಿಗೊಂದ್ಸರಿ ಹಣ ಕಟ್ಟಿ ತಗೋಬೇಕು. ₹100,000 ಕಟ್ಬೇಕಲ್ಲ ಅಂದ್ರೆ ಅಕೌಂಟ್ಗೆ, ಅಕೌಂಟ್ಗೆ ₹100 ಕಟ್ಟಬೇಕು. ಅಥವಾ ಎಟಿಎಂ ನಲ್ಲಿ ವಹಿವಾಟು ಮಾಡಬೇಕು ಅಂತ ಎಟಿಎಂನಲ್ಲೇ ಮಾಡಬೇಕು. ಬೆಳಗ್ಗೆ ₹100 ಖಾತೆ ಕಟ್ಟಬೇಕು, ಇಮಿಡಿಯೇಟ್ ತಗೊಂಡ್ರು ನಡೆಯುತ್ತೆ. ಏನೇ ಒಂದು ಖರ್ಚನ್ನ ಎಟಿಎಂ ಮುಖಾಂತರ ಡ್ರಾ ಮಾಡಿದ್ರು ಸಾಕು, ಅದೊಂದೇ ಕಂಡೀಷನ್, ಬೇರೆ ಏನೂ ಇಲ್ಲ ಎಟಿಎಂ ಕಾರ್ಡ್ ಇದಕ್ಕೆ. ರೈತ ಬಾಂಧವರು ಇದೊಂದು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಅಂತಿದೆ ಸರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ, ಇದರಲ್ಲಿ 18-40 ವರ್ಷದ ವ್ಯಕ್ತಿ, 2 ಹೆಕ್ಟೇರ್ಗಿಂತ ಕಡಿಮೆ ಇರುವಂತಹ ಎಲ್ಲಾ ರೈತರು ಈ ಸ್ಕೀಮ್ ಅಲ್ಲಿ, ಅಂದ್ರೆ 2 ಎಕರೆ ಸಣ್ಣ ಹಿಡುವಳಿ, 5 ಎಕರೆ ಆಯ್ತಲ್ಲ 2 ಹೆಕ್ಟೇರ್ಸ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಲ್ಲಿ ಯಾವುದೇ ರೈತರು 18-40 ವರ್ಷದವರು ಈ ಸ್ಕೀಮ್ಗೆ ಸೇರ್ಪಡಬೇಕು. ಇದು ಪ್ರೀಮಿಯಂ ಬಹಳ ಕಡಿಮೆ, ತಿಂಗಳಿಗೆ ₹55, ಈ ತಿಂಗಳ ಕಟ್ಟುವಂತ ತಿಂಗಳಿಗೆ ₹55, ಹೋಗ್ತಾ ಹೋಗ್ತಾ ₹200 ಆಗುತ್ತೆ. ಅದು 60 ವರ್ಷದವರೆಗೂ ಆ ವ್ಯಕ್ತಿ ಈ ಸ್ಕೀಮಲ್ಲಿ ಹಣ ಕಟ್ಕೊಂಡು ಹೋದ್ರೆ 61ನೇ ವರ್ಷದಿಂದ ಆ ವ್ಯಕ್ತಿಗೆ ಬೇರೆ ಪೆನ್ಷನ್ ಬಂದಂಗೆ ಅವರ ಅಕೌಂಟ್ಗೆ ಪ್ರತಿ ತಿಂಗಳು ₹3,000 ಜಮಾ ಆಗುತ್ತೆ. 60 ವರ್ಷ ಆ ಮನುಷ್ಯ 100 ವರ್ಷ ಬದುಕಿರ್ಲಿ ಬಿಡಿ, 100 ವರ್ಷನೂ ಹಣ ಬರುತ್ತೆ. ಈಗ 40 ವರ್ಷ ದಾಟ್ಬಿಟ್ಟಿದ್ರೆ ಆಗಲ್ಲ ಸರ್, 39 ವರ್ಷ 364 ದಿವಸ ಅಷ್ಟೇ. ಆ ವ್ಯಕ್ತಿ ಯಾರಾದರೂ ಎಕ್ಸ್ಪೈರ್ ಆದರು ಅಂತ ಇಟ್ಟು ಅವ್ರ ಹೆಂಡತಿಗೆ ₹1,000 ಕೊಡ್ತಾರೆ ಪ್ರತಿ ತಿಂಗಳು. ಆಯಮ್ಮ ಎಷ್ಟು ವರ್ಷ ಬದುಕಿದ್ರೆ 8 ವರ್ಷನೂ ಕೊಡ್ತಾರೆ. ಸರ್ಕಾರಿ ನೌಕರರಿಗೆ ಪಿಂಚಣಿ ಇದ್ದ ಹಾಗೆ ಆಯ್ತು. ಹೌದು ಸರ್. ಇನ್ನೊಂದಿದೆ ಹಳ್ಳಿಗಾಡಲ್ಲಿ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಂತ, ಈ ಸಣ್ಣ ಪುಟ್ಟ ಕೆಲಸಗಾರರು, ಸರ್ಕಾರಿ ನೌಕರರು ಅಲ್ಲದೆ ಇರೋರು, ಯಾರಿಗೆ ಸಂಬಳ ಬರಲ್ಲ, ಯಾರಿಗೆ ಪೆನ್ಷನ್ ಬರಲ್ಲ, ದೈನಂದಿನ ಶ್ರಮದಿಂದ ದುಡಿಯುವ ಜನಕ್ಕೆ ಇದೇ ತರ ಸ್ಕೀಮ್. ಅಸಂಘಟಿತ ವಲಯ, ಅನ್ಆರ್ಗನೈಸ್ಡ್ ಸೆಕ್ಟರ್, ಇವರು 18-40 ವರ್ಷದವರೆಗೆ ಇದೇ ಸೇಮ್ ₹55, 18 ವರ್ಷದವರೆಗೆ ಹೋಗ್ತಾ ಹೋಗ್ತಾ ₹200 ಕಟ್ಕೊಂಡು ಹೋದ್ರೆ 60 ವರ್ಷದ ನಂತರ ಪ್ರತಿ ತಿಂಗಳು ₹3,000 ಇವರಿಗೆ ಖಾತೆಗೆ ಜಮಾ ಆಗುತ್ತೆ. ಅವ್ರು ಎಷ್ಟು ದಿವಸ ಬದುಕಿದ್ರೆ ಅಷ್ಟು ದಿವಸನೂ ಕೊಡ್ತಾರೆ. ಇದಾದ್ಮೇಲೆ ಅವ್ರ ಮಿಸ್ಸಸ್ಗೆ ₹1,000 ಕೊಡ್ತೀವಿ. ಇವೆಲ್ಲ ಏನ್ ಗೊತ್ತಾ ಸರ್, PFRDA ಅಂತ ಒಂದು ಸಂಸ್ಥೆ ಇದೆ ಸರ್, ಪ್ರಾವಿಡೆಂಟ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ, ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕಡೆಯಿಂದ ಮಾಡಿರುವಂತದ್ದು, ಡಿಪಾರ್ಟ್ಮೆಂಟ್ ಆಫ್ DFS, ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸಿಯಲ್ ಸರ್ವಿಸ್. ಇವರ ಒಂದು ಕಂಟ್ರೋಲಲ್ಲಿ ನಡೆಯುವಂತ ಸ್ಕೀಮ್ಸ್, ಯಾವುದು ನಿಲ್ಲೋ ಅಂತದಲ್ಲ, ಇದು ಯಾವತ್ತೂ ಎಂಡ್ ಆಗೋ ಪ್ರಶ್ನೆನೇ ಇಲ್ಲ. ಸರ್ಕಾರದ ಯೋಜನೆಗಳು ಇವೆಲ್ಲ ನಿಯಮಗಳಿಗೆ ಬದ್ಧವಾಗಿ ನಡೀತಾ ಇರುತ್ತೆ ಸರ್, ಇವೆಲ್ಲ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಸರ್. ಇನ್ನೊಂದಿದೆ ಸರ್, ಅಟಲ್ ಪೆನ್ಷನ್ ಯೋಜನಾ ಅಂತಿದೆ, ತುಂಬಾ ಪ್ರಚಲಿತ ಮತ್ತು ಹೌದು ಸರ್ ಪ್ರಖ್ಯಾತವಾದಂತ ಯೋಜನೆ ಇದು. ಅಟಲ್ ಪೆನ್ಷನ್ ಯೋಜನಾ ಏನಪ್ಪಾ ಅಂದ್ರೆ, ಈಗ ಯಾರು ಸರ್ಕಾರಿ ನೌಕರರಿಗೂ ಪೆನ್ಷನ್ ಬರಲ್ಲ ಅಲ್ಲ ಸರ್. ಹೌದು ಹೌದು. ಹಾಗಾಗಿ 18-40 ವರ್ಷದ ವ್ಯಕ್ತಿ ಯಾರೇ ಆಗಲಿ, ಇನ್ಕಮ್ ಟ್ಯಾಕ್ಸ್ ಪೇಯಿಸ್ ಮಾತ್ರ ಇದಕ್ಕೆ ಎಲಿಜಿಬಲ್ ಇಲ್ಲ. ಈಗ ಅಕ್ಟೋಬರ್ 1, 2022 ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಈ ಸ್ಕೀಮ್ ಇಲ್ಲ, ಅದಕ್ಕೆ ಮೊದಲು ಇತ್ತು, ಇವಾಗ ಇಲ್ಲ. ಯಾರೇ ಒಬ್ರು ಈ ಸ್ಕೀಮ್ಗೆ ಸೇರ್ಕೋಬಹುದು ಸರ್. ಇದರಲ್ಲಿ 5 ಯೋಜನೆಗಳಿದೆ ಸರ್. ₹1,000 ಪೆನ್ಷನ್ ಬೇಕಾ, 2,000 ಪೆನ್ಷನ್ ಬೇಕಾ, 3,000 ಬೇಕಾ, 4,000 ಬೇಕಾ, 5,000 ಬೇಕಂತ 5 ತರ ಇದೆ. ಇಫ್ ಸಪೋಸ್ 18 ವರ್ಷದ ವ್ಯಕ್ತಿ ನನಗೆ 1,000 ಪೆನ್ಷನ್ ಸಾಕೋದ್ರೆ ಅವನು ತಿಂಗಳಿಗೆ ₹42 ಕಟ್ಕೊಂಡು ಹೋಗ್ಬೇಕು. 18 ವರ್ಷದವನು ₹42 ಕಟ್ಟಿದ್ರೆ ಅವನು 60 ವರ್ಷ ಆದ್ಮೇಲೆ ₹1,000 ಪೆನ್ಷನ್ ಬರುತ್ತೆ. ಅದೇ 18 ವರ್ಷದ ವ್ಯಕ್ತಿ ಇಲ್ಲ ಸರ್ ನನಗೆ ಪೆನ್ಷನ್ 5,000 ಬರಬೇಕು ಅಂತೇನಾದ್ರು ಆಪ್ಟ್ ಮಾಡಿದ್ರೆ ಅವನು ₹210 ಕಟ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೆ? 60 ವರ್ಷದವರೆಗೆ. 40 ವರ್ಷದವರೆಗೂ ವ್ಯಕ್ತಿ ಸೇರ್ಕೋಬಹುದು. 39 ವರ್ಷ 11 ತಿಂಗಳು 28ನೇ ದಿವಸ ಡೆಡ್ ಲೈನ್. ಆದ್ರೆ ನೀವು ಪ್ರೀಮಿಯಂ ಹಣವನ್ನು ಪ್ರತಿ ತಿಂಗಳ ಕಂತನ್ನ 60 ವರ್ಷದವರೆಗೂ ಕಟ್ಟಬೇಕು ಸರ್. 60 ವರ್ಷ ಆದ್ಮೇಲೆ 60 ವರ್ಷ 1ನೇ ತಿಂಗಳಿಂದ ನೀವು ಯಾವ ಖಾತೆಯಿಂದ ನಿಮ್ಮ ದುಡ್ಡು ಕಟ್ಟಿರ್ತೀರಿ ಅದೇ ಖಾತೆಗೆ ಹಣ ಜಮೆ ಆಗುತ್ತೆ. ಪೋಸ್ಟ್ ಮ್ಯಾನ್ ಕಾಯ್ಬೇಕಾಗಿಲ್ಲ, ಆ ದುಡ್ಡು ಬರಲಿಲ್ಲ, ಈ ದುಡ್ಡು ಬರಲಿಲ್ಲ, ಲೇಟ್ ಆಯಿತು ಪ್ರಶ್ನೆ ಇಲ್ಲ, ಆಟೋಮೆಟಿಕ್ ಆಗಿ ವರ್ಗಾವಣೆ ಇಮಿಡಿಯೇಟ್ ಆಗುತ್ತೆ. ಎಲ್ಲಿವರೆಗೂ ಆಗುತ್ತೆ? ಆ ವ್ಯಕ್ತಿ 60 ವರ್ಷ 1ನೇ ತಿಂಗಳಿಂದ 100 ವರ್ಷ ಬದುಕಿರಲಿ, ಪೆನ್ಷನ್ ಬರುತ್ತೆ, ಪಿಂಚಣಿ ಬರುತ್ತೆ. ಒಂದು ವೇಳೆ ಆ ವ್ಯಕ್ತಿ ಮಧ್ಯದಲ್ಲಿ ಸತ್ತೋದ್ರು ಅಂತ ಇಟ್ಕೊಳ್ಳಿ, ಅವ್ರ ಹೆಂಡತಿ ಎಷ್ಟು ವರ್ಷ ಬದುಕಿದ್ರೆ ಆಯಮ್ಮನಿಗೂ ಒಂದೇ ಇವರು ಪೆನ್ಷನ್ ದುಡ್ಡು ಕಟ್ಟೋದು, ಆ ದುಡ್ಡು ಅವ್ರ ಹೆಂಡತಿ ಎಷ್ಟು ದಿವಸ ಬದುಕಿದ್ರೆ ಅಷ್ಟು ದಿವಸನೂ ಕೊಡ್ತಾರೆ. ಅಂದ್ರೆ ಸಂಪೂರ್ಣ ಇವ್ರಿಗೆ ಎಷ್ಟು ಬರ್ತದೆ ಅಷ್ಟೇ ಅಮೌಂಟ್. ಹೌದು ಸರ್, ಇದರಲ್ಲಿ ಡಿಡಕ್ಷನ್ ಆಗಲ್ಲ. ಬೇರೆ ಇದರಲ್ಲಿ ಅರ್ಧ ಬರ್ತಿತ್ತು, ಇದ್ರಲ್ಲಿ ಪೂರ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ? ಆಯಮ್ಮ ಎಷ್ಟು ದಿವಸ ಬದುಕಿದ್ರೂ ಬರುತ್ತೆ. ಸಪೋಸ್ ಗಂಡ ಹೆಂಡತಿ ಇಬ್ರು ಸತ್ತೋದ್ರು ಅಂತ ಇಟ್ಕೊಳ್ಳಿ, ಅವ್ರ ಮಕ್ಕಳಿಗೆ ಯಾರಾದ್ರು ಒಬ್ಬ ನಾಮಿನಿ ಮಾಡಿರೋ, ಅವ್ರಿಗೆ ಸುಮಾರು ಮಕ್ಕಳಿದ್ರೆ ಎಲ್ಲಾರು ಸಿಗಲ್ಲ, ಯಾರು ನಾಮಿನಿ ಮಾಡಿರ್ತಾರೆ ಅವ್ರಿಗೆ 1,70,000 to 8,500 rupees ಇಡಗಂಟಾಗಿ ಕೊಟ್ಬಿಡ್ತಾರೆ, ಪೆನ್ಷನ್ ಕೊಡೋದಿಲ್ಲ. ಇದು ನಿಜವಾಗ್ಲೂ ತುಂಬಾ ತುಂಬಾ ತುಂಬಾ ಅತ್ಯುತ್ತಮವಾದ ಸ್ಕೀಮ್. ಮಕ್ಕಳಿದಾರು ಬಿಡಪ್ಪ ನನ್ನನ್ನು ಸಾಕ್ತಾರೆ ಅನ್ನೋ ಒಂದು ಮನೋಭಾವ ದಯವಿಟ್ಟು ಬೇಡಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಒಂದು ಎಕ್ಸಾಂಪಲ್, ಒಂದು 5,000 rupees ಇದ್ರೆ ಒಂದು 2,000 to 2,500 rupees ಮಾತ್ರೆಗಳಿಗೆ ಬೇಕಾಗುತ್ತೆ. ಅಲ್ಲ ಖಂಡಿತ, ನಮ್ಮ ಇಳಿಗಾಲದಲ್ಲಿ ನಮಗೆ ಆರ್ಥಿಕ ಸಹಾಯ ನಮಗೂ ಬೇಕಾಗುತ್ತೆ, ಮತ್ತೆ ನಮ್ಮ ಆರ್ಥಿಕ ಹೊರೆ ಬೇರೆಯವ್ರಿಗೂ ಕೊಡೋದಾಗಬಾರದು. ನಾವು ಬೇರೆಯವ್ರ ಮೇಲೆ ಹೊರೆ ಆಗಬಾರದು. ಮಕ್ಕಳಿಗೆ ಆಗು ಹೋಗುಗಳನ್ನ ನೋಡ್ಕೋಬಹುದು, ಅದೇ ಆರ್ಥಿಕ ಹೊರೆ ಅವ್ರಿಗೂ ಬಿಡೋದು ಬೇಡ ಅಂತ. ಮಕ್ಕಳಿಗೆ ತಂದೆ ಹಣವನ್ನು ಖರ್ಚು ಮಾಡೋ ಸ್ವಾತಂತ್ರ್ಯ ಇರುತ್ತಂತೆ, ಅದೇ ತಂದೆಗೆ ಮಕ್ಕಳ ಹಣದ ಮೇಲೆ ಸ್ವಾತಂತ್ರ್ಯ ಇರಲ್ಲ, ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಬ್ಯೂಟಿಫುಲ್ ಸ್ಲೋಗನ್. ಅದು ಅಕ್ಷರಶಃ ಸತ್ಯ. ಅದರಿಂದ ಅತಿ ಹೆಚ್ಚಾಗಿ ನಮ್ಮ ರೈತ ಬಾಂಧವರು, ರೈತ ಕಾರ್ಮಿಕರು ಇಂಥ ಒಂದು ಸ್ಕೀಮಲ್ಲಿ ಸೇರಿಕೊಂಡು, ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಆಗ್ಬೋದು, ಅಟಲ್ ಪೆನ್ಷನ್ ಯೋಜನೆ ಆಗ್ಬೋದು, ನಿಮ್ಮ ಕೆಪಾಸಿಟಿ, ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ, ಇನ್ಕಮ್ ತಕ್ಕ ಹಾಗೆ ದಯವಿಟ್ಟು ಈ ಸ್ಕೀಮಲ್ಲಿ ಸೇರಬೇಕು. ಬಹುತೇಕ ಜನ ಮಾಹಿತಿ ಇದ್ದು ಸೇರ್ಪಡೆ ಆಗಿದ್ರೂ ಕೂಡ ನಿಮ್ಮ ಸುತ್ತಮುತ್ತಲಿನ ಜನಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಅವರ ಇಳಿಗಾಲದಲ್ಲಿ ಅವರಿಗೆ ಆರ್ಥಿಕ ಹೊರೆ ಅವರು ಬೇರೆಯವ್ರಿಗೂ ಆಗಕ್ಕೆ ಕೊಡೋದು ಬೇಡ, ಮತ್ತು ಅವರಿಗೆ ಆರ್ಥಿಕ ಸಹಾಯ ಆಗೋ ಥರಕ್ಕೆ ಅವ್ರು ಮಾಡ್ಕೊಳ್ಬೇಕು. ಇವತ್ತಿಂದನೇ ಮುಂದಾಲೋಚನೆ ಮಾಡಿ ಇದು ಇಂತಹ ಒಂದು ಆರ್ಥಿಕ ಸೌಲಭ್ಯಗಳನ್ನು ಪಡೆಯೋದು ಒಳ್ಳೆಯದು. ಸರ್, ನಾನು ರೈತ ಬಾಂಧವರಿಗೆ ಇನ್ನೊಂದು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಇಲ್ಲಿ ಯಾರ್ಯಾರು ಈ ವಿಷಯಗಳನ್ನು ತಿಳ್ಕೊಂತೀರಿ, ದಯವಿಟ್ಟು ಇದನ್ನು ಕನಿಷ್ಠ ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ದೂರದೂರ ನೆಂಟರು ಹತ್ತಿರದ ನೆಂಟರು ಪರಿಚಯಸ್ರು, ನಿಮ್ಮ ಹೊಲ ಗದ್ದೆಗಳಿಗೆ ಬರುವಂಥ ಕೃಷಿ ಕಾರ್ಮಿಕರು, ನಿರ್ಗತಿಕರು, ಸಾರಿ ತಪ್ಪು ತಿಳ್ಕೊಬಿಟ್ಟು, ಯಾರೂ ಅವ್ರಿಗೆ ಇರಲ್ಲ, ಅಂಥವ್ರಿಗೆ ಸಹಿತ ಒಂದು ಸ್ಕೀಮ್ ಮಾಡಿಸಿ. ಡಿಟಿ ವೆಂಕಟೇಶ್ ಅವರೇ, ಮತ್ತು ನಾವು ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಹಣಕಾಸಿನ ವಂಚನೆ ಆಗೋದು. ಹೌದು ಸರ್. ಯಾಕೆ ಅಂದರೆ ಯಾವುದೇ ಒಂದು ಆಮಿಷಗಳಿಗೆ ಬೇಗ ಬಲಿಯಾಗ್ಬಿಡ್ತಾರೆ. ಹಾಗಾಗಿ ಯಾವ್ಯಾವ ರೀತಿಯ ಹಣಕಾಸಿನ ವಂಚನೆ ಇದೆ, ಇವತ್ತು ಎಲ್ಲರ ಕೈಲೂ ಮೊಬೈಲ್ ಇದೆ. ಮುಂಚೆ ಆದರೆ ಯಾರೋ ಜೋಬಿಂದ ಎತ್ಬಿಟ್ಟ, ಎಲ್ಲೋ ದನ ಕರು ತಗೊಳಕ್ಕೆ ಹೋದೆ, ಯಾವನೋ ಏನೋ ಮೋಸ ಮಾಡಿಬಿಟ್ಟ, ಈ ಥರ ಮಾತುಗಳು ಇರ್ತಿತ್ತು. ಆದರೆ ಅದರ ರೂಪ ಬದಲಾಗಿದೆ, ವಂಚನೆ ಮಾತ್ರ ನಿರಂತರವಾಗಿದೆ. ಈಗ ಯಾವ ರೀತಿಯ ವಂಚನೆಗಳು ನಡೀತಾ ಇರ್ಬೋದು, ಚಾಲ್ತಿಯಲ್ಲಿದೆ, ಮತ್ತು ಜನಗಳು ಈ ವಂಚನೆಯಲ್ಲಿ ಎಷ್ಟು ಬುದ್ಧಿವಂತರಾಗಿರ್ಬೋದು, ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಮ್ಮ ಬುದ್ಧಿ ಇನ್ನೆಷ್ಟು ಮಟ್ಟಿಗೆ ನಾವು ಹೆಚ್ಚು ಮಾಡ್ಕೋಬೇಕು, ಈ ವಿಚಾರವಾಗಿ ಒಂದು ಸ್ವಲ್ಪ ತಿಳಿಸ್ಕೊಡಿ. ಹೌದು ಸರ್, ಇದನ್ನು ಫೈನಾನ್ಷಿಯಲ್ ಫ್ರಾಡ್ಸ್ ಅಂತೀವಿ ಸರ್, ಹಣಕಾಸು ವಂಚನೆ. ಹೌದು, ಹಣಕಾಸು ವಂಚನೆಯಿಂದ ಹೇಗೆ ನಾವು ಜಾಗೃತರಾಗಬೇಕು ಅಂತೇಳಿ ರಿಸರ್ವ್ ಬ್ಯಾಂಕ್ ಪ್ರತಿ ವರ್ಷ ಸುಮಾರು ಕಡೆ ಪ್ರೋಗ್ರಾಮ್ಸ್ ಮಾಡುತ್ತೆ. ಸರ್, ಒಬ್ಬ ವ್ಯಕ್ತಿ ಯಾರಾದರೂ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಏನು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು, ನಿಮ್ಮ ಪಾನ್ ಕಾರ್ಡ್ ನಂಬರ್ ಏನು, ನಿಮ್ಮ ಮನೆ ಅಡ್ರೆಸ್ ಏನು, ನಿಮ್ಮ ಡೇಟ್ ಆಫ್ ಬರ್ತ್ ಏನು, ನಿಮ್ಮ ಅಕೌಂಟ್ ನಂಬರ್ ಏನು ಇತ್ಯಾದಿ ಕೇಳಿದಾಗ, ಯಾವುದೇ ಕಾರಣಕ್ಕೂ ನಿಮಗೆ ಅಪರಿಚಿತರಾದರೆ ಖಂಡಿತ ಫೋನಲ್ಲಿ ಶೇರ್ ಮಾಡಿಕೊಡ್ದು. ನಾವು ಬ್ಯಾಂಕಿಂದ ಮಾಡ್ತಾ ಇದ್ದೀವಿ ನಿಮ್ದು. ಇಲ್ಲ ಸರ್. ಅಲ್ಲ, ಅವ್ರು ಹೇಳೋದು ಹೇಗಂದರೆ ನಾವು ಬ್ಯಾಂಕಿಂದ ಮಾಡ್ತಾ ಇದ್ದೀವಿ, ನಿಮ್ದೇನೋ ಒಂದು ಸಮಸ್ಯೆ ಆಗಿದೆ, ಅದಕ್ಕೆ ನಾವು ಒಂದು OTP ಕಳಿಸ್ತೀವಿ, ಏನು OTP ಹೇಳಿ ಅಂತ ಈ ಥರದ್ದು ಬರ್ತವೆ. ಯಾವುದೇ ಕಾರಣಕ್ಕೂ ಬ್ಯಾಂಕ್ ಅವರಾಗಲಿ ಬೇರೆ ಸಂಘ ಸಂಸ್ಥೆಗಳಾಗಲಿ ವ್ಯಕ್ತಿಗತವಾಗಿ ಯಾರಿಗೂ ಫೋನ್ ಮಾಡೋದಿಲ್ಲ. ಒಂದು ವೇಳೆ ಫೋನ್ ಮಾಡಿದ್ರೆ, ಆಯಿತು ಸರ್ ಫೋನಲ್ಲಿ ಹೇಳೋದು ಬೇಡ, ನಾನು ಬ್ಯಾಂಕಿಗೆ ಬಂದು ತಮ್ಮ ಸಮ್ಮುಖದಲ್ಲೇ ತಮಗೆ ಆ ಒಂದು ಮಾಹಿತಿಯನ್ನು ಕೊಡ್ತೀನಿ, ಫೋನಲ್ಲಿ ಹಂಚ್ಕೊಳಕ್ಕಾಗಲ್ಲ, ದಯವಿಟ್ಟು ತಾವು ಫೋನ್ ಇಟ್ಟರೆ ಸೀದಾ ನಿಮ್ಮ ಬ್ಯಾಂಕ್ ಹತ್ರ ಬರ್ತೀನಿ ಅಂದರೆ ಅವರು ಸುಮ್ಮನಾಗ್ತಾರೆ, ತಿರುಗಿ ಕೇಳಲ್ಲ. ಸಾಮಾನ್ಯವಾಗಿ ಈ ಥರ ಕಾಲ್ಸ್ ಬರೋದೆಲ್ಲ ಸಾಮಾನ್ಯವಾಗಿ ಹಿಂದಿಲಿ ಬರುತ್ತೆ ಸರ್. ಹೌದು ಹೌದು, ಅಲ್ಲ ಕೆಲವರು ಕನ್ನಡ ಭಾಷೆಯನ್ನು ಮಾತಾಡ್ತಾರೆ, ಕಲ್ತಿರೋರು ಮಾತಾಡ್ಬೋದು. ಇನ್ನೊಬ್ರು ಫೋನ್ ಮಾಡ್ತಾರೆ, ಸರ್ ನಿಮ್ಮ ATM ಹಣ ಬ್ಲಾಕ್ ಆಗಿಬಿಟ್ಟಿದೆ, ನಿಮ್ಮ ATM ಹಣ ಬ್ಲಾಕ್ ಆಗಿಬಿಟ್ಟಿದೆ, ನಾನು ಹಿಂಗೆ OTP ಕಳಿಸ್ತೀನಿ, ಅದನ್ನು ನೀವು ಹೇಳಿದ್ರೆ ನಿಮ್ಮ ಹಣ ಕಂಪ್ಲೀಟ್ ಒಟ್ಟೋಗುತ್ತೆ. ರೈತ ಬಾಂಧವರೇ, ನಿಮ್ಮ ಹಣ ಬ್ಯಾಂಕಿನಲ್ಲಿ ಒಂದು ಸರಿ ನೀವು ಜಮೆ ಮಾಡಿದರೆ ಎಲ್ಲಿಗೂ ಹೋಗೋದಿಲ್ಲ, ಅದನ್ನು ನೀವು ತಗೋಬೇಕು. ತದನಂತರ ಹೆಚ್ಚು ಕಡಿಮೆ ಆದಲ್ಲಿ ಅವರ ವಾರಸುದಾರರಿಗೆ ಬ್ಯಾಂಕ್ ಅವರು ಸರಿಯಾದ ದಾಖಲೆಗಳನ್ನು ತೆಗೆದುಕೊಂಡು ಹಣ ಕೊಡುತ್ತಾರೆ, ವಿನಃ ನಿಮ್ಮ ಹಣ ಯಾವ ATM ಯಾವ ಇದಕ್ಕೂ ವಾಪಸ್ ಖಂಡಿತ ಹೋಗೋದಿಲ್ಲ. ಆ ಥರ ಕಾಲ್ಸ್ ಬಂದಾಗ ದಯವಿಟ್ಟು OTP ನಂಬರ್ನ ಯಾರಿಗೂ ಶೇರ್ ಮಾಡಿಕೊಡ್ದು, ಯಾವುದೇ ಕಾರಣಕ್ಕೂ. ಇದೊಂದೇ ಅಲ್ಲ, ಈಗ ಹಲವಾರು ವಂಚನೆಗಳು ಶುರುವಾಗಿದೆ. ಪಾಲಿಸಿ ಮೆಚೂರ್ ಆಗೋಗಿದೆ, ದುಡ್ಡು ಬರ್ತಾ ಇದೆ, ಅವ್ರಿಗೆ ಗೊತ್ತಿರುತ್ತೆ ಪಾಲಿಸಿ ಮೆಚೂರ್ ಆಗುತ್ತೆ ಅಂತ, ನಾಳೆ ನಾಳಿದ್ದು ಕ್ರೆಡಿಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅವನಿಗೆ. ನೀವು OTP ನಂಬರ್ ಹೇಳಿ, ಇಲ್ಲಾಂದರೆ ವಾಪಸ್ ಹೊಟ್ಟೋಗುತ್ತೆ ಅಂದರೆ ದಯವಿಟ್ಟು ಹೇಳಬೇಡಿ, ಆಫೀಸ್ಗೆ ಹೋಗಿಯೇ ನಂಬರ್ ಕೊಡಿ. ನಿಮ್ಮ KEB ಬಿಲ್ಲು ನಾಳೆ ಲಾಸ್ಟ್ ಡೇಟು, ಕಟ್ಟಿದೋದ್ರೆ ಕಟ್ ಮಾಡ್ತೀವಿ, ನನಗೆ ಒಂದು OTP ಕೊಡ್ತೀನಿ ಕೊಡಿ, ಇನ್ನು ಟೈಮ್ ಕೊಡಿಸ್ತೀನಿ. ವಂಚನೆಯ ಮುಖಗಳು ಬೇರೆ ಬೇರೆ ಬರುತ್ತವೆ. ಹಲವಾರು ವಿಧ. ಮತ್ತೆ ನಿಮ್ಮ ಅಕೌಂಟ್ಗೆ ಕೆಲವು ಮೆಸೇಜ್ ಕಳಿಸ್ತಾರೆ, ನಿಮಗೆ $20,000 ಹೊಡೆದಿದೆ, $50,000 ಹೊಡೆದಿದೆ. ಸರ್, ನನಗೇನೆ ಒಬ್ಬ ಹಿಂದಿಯಲ್ಲಿ ಫೋನ್ ಮಾಡ್ದ, ನಿಮ್ಗೆ ಕೋನ್ ಬನೆಗ ಕರೋಡ್ಪತಿಯಲ್ಲಿ $25,00,000 ಡ್ರಾನಲ್ಲಿ ಬಂದಿದೆ OTP ಕೊಡಿ ಅಂತ. ನನಗೆ ಸ್ವಲ್ಪ ಹಿಂದಿ ಬರೋದ್ರೆ, ಹೌದಪ್ಪ $25,00,000 ಕಳಿಸು, ಖಾಲಿ $5,00,000 ನಾ ಇಟ್ಕೊಂತೀನಿ, $20,00,000 ನಿನ್ಗೆ DD ವಾಪಸ್ ಕಳಿಸ್ತೀನಿ ಅಂತಂದ ತಕ್ಷಣ ಅವನು ಹೌಹಾರ್ಬಿಟ್ಟ. ಅದೆಂಗಾಗುತ್ತೆ ಅಂತ, ಅದೆಂಗಾಗದೆ ಅಂದ್ರೆ ಎಡೆಯ ಫೋನ್ ಅಂತೇಳಿ ನಾನು ಇಮಿಡಿಯೇಟ್ ಫೋನ್ ಕಟ್ ಮಾಡಿದೆ. ಜಾಸ್ತಿ ಹೊತ್ತು ಫೋನು ಮಾತಾಡ್ಕೊಡ್ದು ಅವ್ರ ಹತ್ರ, ಯಾಕಂದ್ರೆ ಬೇರೆ ಬೇರೆ ಏನೇನು ಟೆಕ್ನಿಕ್ಸ್ ಅಂತ ಹೀಗೆ ಗೊತ್ತಾಗೋದು. ಹೌದು, ನಮ್ಮ ಫೋನ್ ಕಾಲ್ಗಳ ಮೂಲಕ ನಮ್ಮ ಎಲ್ಲ ಮಾಹಿತಿಗಳನ್ನ ತಗೊಳ್ತಾರೆ ಅಂತ ಒಂದು ವಿಧಾನ ಕೂಡ ಇದೆ ಅಂತ ಹೇಳ್ತಾರೆ. ಅದರಿಂದ ATM ಬ್ಲಾಕ್ ಆಗಿದೆ, ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ ಅಂದ್ರೆ ಯಾರಿಗೂ ದಯವಿಟ್ಟು ನಿಮ್ಮ OTP ನಂಬರ್ ಅನ್ನು ಶೇರ್ ಮಾಡಬೇಡಿ. ಅದು ವ್ಯಕ್ತಿಗತ ವಿಚಾರಗಳನ್ನು, ವ್ಯಕ್ತಿಗತ ಸಂಖ್ಯೆಗಳನ್ನು, ವ್ಯಕ್ತಿಗತ ನಂಬರ್ಗಳನ್ನು ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳುವ ಅಗತ್ಯ ಇಲ್ಲ. ಅಂತಹ ಸಂದರ್ಭ ಬಂದ್ರೆ ಸಂಬಂಧಪಟ್ಟ ಕಚೇರಿಗೆ ಹೋಗಿ ನಾವು ಕೊಡಬಹುದು. ಹೌದು, ಈಗ ಇನ್ನೊಂಥರ ವಂಚನೆಗಳು ಜಾಸ್ತಿ ಆಗ್ತಾ ಇದೆ. ಒಂದು 3 ಎಕ್ಸಾಂಪಲ್, ಲೇಟೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರ ಮಕ್ಕಳು ಹಳ್ಳಿಗಳಲ್ಲೂ ಸಹಿತ ಆನ್ಲೈನ್ ಪ್ರಾಡಕ್ಟ್ಸ್ ತರಿಸ್ಕೊಂತಾರೆ. ಹಲೋ ಸರ್, ಬೇರೆ ಬೇರೆ ರೀತಿಯಾದ ಹಲವಾರು ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ನೀವು ಬುಕ್ ಮಾಡದಿರುವಂತಹ ಒಂದು ಆರ್ಟಿಕಲ್, ನೀವು ಪ್ಯಾಂಟು ಶರ್ಟ್ ಬೇಕು ಅಂತ ಹೇಳಿರಲ್ಲ, ಆದರೂ ಕೊರಿಯರ್ ಅವ್ನು ತೊಗೊಂಡು ಬರ್ತಾನೆ. ಈ ಅಮ್ಮನಿಗೆ ಆಶ್ಚರ್ಯ ಆದರೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ಅಂತ ಹೇಳಿದ್ರು ಅವ್ನು ಬಿಡೋದಿಲ್ಲ. ಇಲ್ಲ ಮೇಡಮ್, ನೀವು ಬುಕ್ ಮಾಡಿ ನೋಡಿ, ನಿಮ್ಮದೇ ನಂಬರು, ನಿಮ್ಮದೇ ಟೆಲಿಫೋನ್ ನಂಬರು, ನಿಮ್ಮದೇ ಮನೆ ಅಡ್ರೆಸ್ಸು, ನೀವು ತಗೊಳ್ಳಿ. ಇಲ್ಲ ಅಂದರೆ ಇಲ್ಲಿ ಟಾಲ್ ಫ್ರೀ ನಂಬರ್ ಇದೆ ಅಡ್ರೆಸ್ಸಲ್ಲೇ, ಈ ಟಾಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ ಅವರೊಂದು OTP ಕೊಡ್ತಾರೆ, ತಗೊಂಡು ಹೇಳಿದ್ರೆ ನಾನು ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ ಅಂತಾನೆ. EMI ಇದು ಯಾವ ತಲೆನೋವು ಅಂತ ಪಾಪ ಗೊತ್ತಿಲ್ಲದೆ ಆ ಟಾಲ್ ಫ್ರೀ ನಂಬರ್ ಹೊಡಿತಾಳೆ, ಅವರೊಂದು OTP ನಂಬರ್ ಕೊಡ್ತಾರೆ, OTP ಅವನು ತೊಗೊಂಡು ಹೊರಟೋಗ್ತಾರೆ. EMI ಅಡುಗೆ ಮನೆ ಕೆಲಸದಲ್ಲಿ ಇರ್ತಾಳೆ, ಒಂದು ಒಂದೂವರೆ ಗಂಟೆ ಆದಮೇಲೆ ನೋಡ್ತಾಳೆ ₹50,000 ಹಣವನ್ನು ಅವನು ದೋಚಿರ್ತಾನೆ ಇವ್ರ ಅಕೌಂಟಿಂದ. ಅವ್ರ ಅಕೌಂಟಿಂದಲೇ ನೀವು OTP ಕೊಟ್ಬಿಟ್ರೆ ಹೌದು ನೀವು ಇದೆಲ್ಲ ಸರ್, ಬೇರೆ ಒಂದು ಇವರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಿಮ್ಮ ಅಕೌಂಟ್ಗೆ ₹83,53,600 ಕಳಿಸ್ತೀವಿ, ನಿಮ್ಗೆ ಲೋನ್ ಬೇಕಾ ಅಂತ ಹೇಳ್ತಾರೆ. ಅಪ್ಪಿ ತಪ್ಪಿ ನೀವೇನಾದ್ರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ನಲ್ಲಿರೋ ಡೇಟಾ ಎಲ್ಲ ಅವರು ಡ್ರ್ಯಾಗ್ ಮಾಡ್ತಾನೆ. ಆಮೇಲೆ ಅದನ್ನ ಬೇರೆ ವಿಧವಾದ ಯೋಚನೆಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ಚೈನಾ ಕಂಪನಿಗಳವರು ಸಾಲ ಕೊಡ್ತೀವಿ ಅಂತಾರೆ, $5,000 ಸಾಲ ತಗೊಳ್ಳಿ ಅಂತಾರೆ. ನನಗೂ ಡೈಲಿ ಬರುತ್ತೆ, ಅವನು ಗೊತ್ತಿರುತ್ತೆ. ನೀವು $5,000 ಸಾಲ ತಗೊಳ್ಳಿ, ಏನು ರೆಕಾರ್ಡ್ ಕೊಡ್ಬೇಡಿ, ಕೇವಲ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಸಾಕು ಅಂತಾರೆ. ನಿಮ್ಮ ಪಾನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡ್ ಎಷ್ಟು ಪವರ್ಫುಲ್ ಅಂದರೆ ಅದೊಂದು ದೊಡ್ಡ ಆಸ್ತಿ ಇದ್ದಂಗೆ. ಅದನ್ನು ನಾವು ಮೈ ಮರೆತರೆ ಹಲವಾರು ಹಣಕಾಸು ರೂಪದಲ್ಲಿ ನಮ್ಮ ತಲೆ ಮೇಲೆ ನಾವೇ ಬಂಡೆ ಹೇಳ್ಕೊಂಡಂಗೆ ಆಗುತ್ತೆ. ಬಹಳ ಜಾಗೃತವಾಗಿ ಕಾಪಾಡ್ಕೋಬೇಕಾಗಿದೆ. ಸಪೋಸ್ ನಾವು ಅವನು $5,000 ಕೊಟ್ಟ ಅಂತ ಆಸೆಯಿಂದ ನಾವು ಒಂದು $5,000 ತೊಗೊಂಡ್ರೆ ಈ ಕಾಕಸ್ ಗುಂಪು ಇರುತ್ತೆ, ಅವ್ನು ಇನ್ನೊಂದು 10 ಕೇಳ್ತಾನೆ, ಇಂಥವ್ರು ಇರ್ತಾರೆ, ಎಲ್ಲರೂ $5,000 ಕೊಡ್ತಾರೆ, ನೀವು ಒಟ್ಟಿಗೆ ಕಟ್ಟಕ್ಕಾಗಲ್ಲ, ನೀವೇನು ಅನ್ಕೊಂತೀರಿ ಇಂಟ್ರೆಸ್ಟ್ ಫ್ರೀ ಅಂತ. ಅವನು ಎಷ್ಟು ಮಜಾ ನೋಡಿ, 15 ಒಳಗಡೆ ವಾಪಸ್ ಕೊಟ್ಬಿಟ್ರೆ ಇಂಟ್ರೆಸ್ಟ್ ಇರಲ್ಲ, ನಮ್ಮ ಕೈಲಿ ಕೊಡೋಕ್ಕಾಗತ್ತಾ? ಕೊಡೋಂಗಿದ್ರೆ ಅವನತ್ರ ಯಾಕೆ $5,000 ತೊಗೊತೀವಿ? ಒಂದು 10 ಕಂಪನಿಗಳವರು ನಿಮ್ಮನ್ನು ವಂಚನೆ ಮಾಡಿ ನಿಮ್ಮ ಜಾಲಕ್ಕೆ ಬೀಳಿಸ್ಕೊಂಡು ನೀವು ಹಣ ಕಡ್ದೆ ಹೋದಾಗ ನೀವು ಲಿಂಕ್ ಕ್ಲಿಕ್ ಮಾಡಿದಾಗ ನಿಮ್ಮ ಅಡ್ರೆಸ್ಸು, ಡೀಟೇಲ್ಸು, ನಿಮ್ಮ ನೆಂಟರು ಪಂಟರು ಎಲ್ಲರೂ ತೊಗೊಂಡಿರ್ತಾನೆ. ನಾಳೆ ಅವಮಾನ ಮಾಡ್ತಾನೆ, ನೋಡಿ ನಿಮ್ಮ ನೆಂಟರೊಬ್ಬರು ಸಾಲ ತೊಗೊಂಡಿದ್ರೆ ದುಡ್ಡು ಕಟ್ಟಿಲ್ಲ ಹೇಳಿ ಅವ್ರಿಗೆ ಇವರು ಫ್ರಾಡು, ಇವ್ರು ನಂಬೇಡಿ ಅಂತಾರೆ. ಮತ್ತೆ ಈ ರೀತಿಯಾಗಿ ಮನನೊಂದು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಕಳ್ಳತನಕ್ಕೂ ಇಳಿದಿದ್ದಾರೆ, ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದಾರೆ, ಜೈಲ್ಗೂ ಹೋಗಿದ್ದಾರೆ. ಇವೆಲ್ಲ ನಡಿಬಾರ್ದು ಅಂತ ಹೇಳಿದ್ರೆ ನಾವು ಜಾಗರೂಕತರಾಗಿರ್ಬೇಕು. ಯಾವುದೋ ಸುಲಭದ ಹಣವಾಗ್ಬೋದು, ಇನ್ನೊಂದು ಆಮಿಷಗಳಾಗ್ಬೋದು, ಬಂದ್ರೆ ನಾವು ಅದಕ್ಕೆ ಬಲಿಯಾಗೋದು ಬೇಡ. ಕಷ್ಟಪಟ್ಟು ದುಡಿದ ಹಣ ಮಾತ್ರ ನಮ್ದು. ಹೌದು, ಈಸಿಯಾಗಿ ಬರುವಂತ ಸುಲಭ ಮಾರ್ಗದಲ್ಲಿ ಬರುವ ಹಣ ನಮ್ದಲ್ಲ. ಮತ್ತೆ ಬರ್ತದೆ ಅಂತ ಆಮಿಷ ಕೊಟ್ಟಾಗ್ಲೂ ಕೂಡ ನಾವು ಅದಕ್ಕೆ ಬಲಿಯಾಗ್ತೀವಿ. ಮುಂಚೆ ನಾವು ಕೆಲವು ಸಿನಿಮಾಗಳಲ್ಲಿ ನೋಡ್ತಾ ಇದ್ದೋ, ಕೆಳಗಡೆ ಎಲ್ಲೋ 100 ರೂಪಾಯಿನೋ 10 ರೂಪಾಯಿನೋ ಕೆಳಗಡೆ ಕೆಳಗೆ ನಿಮ್ ದುಡ್ಡು ನೋಡಿ ಅಂತ ಅವ್ರು ಬಗ್ದಾಗ ವ್ಯಾನಿಟಿ ಬ್ಯಾಗ್ ಎಗ್ರಿಸ್ಕೊಂಡು ಹೋಗ್ತಾ ಇದ್ರು. ಈಗ ಆ ರೀತಿಯಾಗಿ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರ್ತಾ ಇದೆ, ಅಲ್ಲೇ ತಗೊಳ್ತಕ್ಕಂತ ವ್ಯವಸ್ಥೆ ಆಗ್ಬಿಟ್ಟಿದೆ. ಆನ್ಲೈನ್ ಆಟಗಳನ್ನು ಹಾಡಿ ಅಂತ ಪ್ರೋತ್ಸಾಹಿಸ್ತಾರೆ. ಖಂಡಿತ, ಯಾಕೆಂದರೆ ತುಂಬ ಜನ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡಿರ್ತೇವೆ, ಮೊಬೈಲ್ ಹಿಡ್ಕೊಂಡು ಕೃಷಿ ಕೆಲಸಗಳಲ್ಲಿ ಸ್ವಲ್ಪ ಬಿಡುವಾದಾಗ ಇವ್ರಿಗೇನೋ ಒಂದು ಸ್ವಲ್ಪ ಮನರಂಜನೆ ಬೇಕು ಅಂದ್ಬಿಟ್ಟು ಮುಂಚೆ ವಿಡಿಯೋ ಗೇಮ್ಗಳಿದ್ದು ಈಗ ಆನ್ಲೈನಲ್ಲೇ ಆಟ ಆಡುವಂಥ ಹಲವಾರು ಆ್ಯಪ್ಗಳು ಬಂದಿದ್ದಾವೆ. ಅವುಗಳನ್ನ ಹಾಕ್ಕೊಂಡು ನಮ್ಮ ರೈತರು ಹಾಗೂ ರೈತರ ಮಕ್ಕಳು ಅದರಲ್ಲೂ ಯುವಜನಾಂಗ ಹೆಚ್ಚು ಅದರಲ್ಲಿ ಆಕರ್ಷಿತರಾಗಿದ್ದಾರೆ. ಮತ್ತು ಅದರಲ್ಲಿ ಆನ್ಲೈನ್ ವ್ಯಸನಕ್ಕೆ ಒಳಪಟ್ಟು ತಮ್ಮನ್ನು ತಾವು ಕಳ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಆತಂಕದ ವಿಚಾರ. ಹೇಳಿ ಸರ್, ಈ ವಿಚಾರ ದೊಡ್ಡ ವ್ಯಕ್ತಿ, ಒಂದು ಕಂಪನಿಯ ದೊಡ್ಡ ವ್ಯಕ್ತಿ ಈ ತರ ಒಂದು ಆನ್ಲೈನ್ ಆಟಗಳನ್ನಾಡಿ ತನ್ನ ಕೆಲಸವನ್ನು ಕಳ್ಕೊಂಡು 30-40 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಕೆಲಸವನ್ನು ಕಳ್ಕೊಂಡು ಕುಟುಂಬ ಬೀದಿಗೆ ಬಂದಿರುವಂತಹ ನಿರ್ಧಾರಣೆ ಇದೆ. ನಾನು ಬೇರೆ ಡೀಟೇಲ್ಸ್ ಹೇಳಲಿಕ್ಕೆ ಆಗಲ್ಲ, ಆದ್ರಿಂದ ವೈಯಕ್ತಿಕ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಆಗದಿದ್ರೂ ಕೂಡ ಇತರ ನಿದರ್ಶನಗಳನ್ನ ನಾವು ದಿನಾಚರಣೆ ಮಾತಾಡ್ತೀವಿ. ಇದು ಎಲ್ಲ ಸತ್ಯಕ್ಕೆ ಸತ್ಯ. ಹೌದು ಹೌದು, 100% ಹೌದು. ಡೀಟೇಲ್ಸ್ ಹೇಳಬಾರದು ಅಂತ ಹೇಳ್ತಾರೆ, ಇಲ್ಲಾದ್ರೆ ವೈಯಕ್ತಿಕ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಆಗದೇ ಇದ್ರು ನಮ್ಮಲ್ಲಿ ಅಲ್ಲಿ ಇಲ್ಲಿ ಅವಾಗ ಇವಾಗ ನಾವು ಘಟನೆಗಳನ್ನ ಗಮನಿಸ್ತಾ ಇರ್ತೀವಿ. ಹೌದು ಸರ್. ಇನ್ನೂ ಒಂದು ವಂಚನೆ ನೋಡಿ, ಎಷ್ಟು ಕಿಲಾಡಿಗಳು ಇರ್ತಾರೆ ಅಂದ್ರೆ, ನಿಮ್ಮ ಅಕೌಂಟ್ಗೆ ನಾನು 5,000 ರೂಪಾಯಿ ಕಳಿಸ್ತೀನಿ ಸರ್, ನನಗೆ ಗೊತ್ತು ಹೇಮಕುಮಾರ್ ಸರ್ ನನ್ನ ಪರಿಚಯ, ನಿಮ್ಮ ಅಕೌಂಟ್ ನಂಬರು ನನಗೆ ಗೊತ್ತು, 5,000 ರೂಪಾಯಿ ಬೇಕಾಗಿ ಕಳಿಸ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ ಸರ್, ಯಾರಿಗೋ ಕಳಿಸ್ಬೇಕಾದ ದುಡ್ಡು ನಿಮಗೆ ಕಳಿಸ್ಬಿಟ್ಟಿದ್ದೀನಿ, ದಯವಿಟ್ಟು ನಿಮ್ಮ ಅಕೌಂಟಿಂದ ನನ್ನ ಅಕೌಂಟ್ಗೆ ಹಣವನ್ನು ವಾಪಸ್ಸು ಕಳುಹಿಸಿ ಅಂತ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟಿಂದ ಆ ವ್ಯಕ್ತಿ ಅಕೌಂಟ್ಗೆ ಅವನು ಬೇಕಾಗಿ ಕಳಿಸಿರುವಂಥ ಅಮೌಂಟ್ ಬೇಕಾಗಿ ಕಳಿಸಿರಲಿ ಬೇಕಿಲ್ಲದೆ ಕಳಿಸಿರಲಿ, ನೀವು ವಾಪಸ್ ಕಳಿಸುವ ಹಾಗೆ ಇಲ್ಲ. ಒಂದು ವೇಳೆ ಕಳಿಸಿದ್ರೆ ಆನ್ಲೈನಲ್ಲಿ ನೀವು ವಾಪಸ್ ಕಳಿಸಿದ್ರಿ ಅಂತ ಇಟ್ಕೊಳ್ಳಿ, ಆವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಅವನ ಲಿಂಕಲ್ಲೇ ಡ್ರಾ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಕಳಿಸ್ಬಾರ್ದು. ನೀನು ತಪ್ಪು ಮಾಡಿದ್ಯಪ್ಪ, ಬಾ ನಮ್ಮ ಮನೆ ಹತ್ರ ಬಾ, ದುಡ್ಡು ತೊಗೊಂಡೋಗು, ಇಲ್ವಾ ನಿನ್ನ ಅಡ್ರೆಸ್ ಹೇಳು, ಚೆಕ್ ಕಳಿಸ್ತೀನಿ, ಚೆಕ್ ಮುಖಾಂತರ ತಗೋ. ನನ್ನ ಅಕೌಂಟಿಂದ ನಿನ್ನ ಅಕೌಂಟ್ಗೆ ಆನ್ಲೈನ್ ವರ್ಗಾವಣೆ ಮಾಡುವುದಿಲ್ಲ, ಎರಡನ್ನೇ ಮಾಡಬೇಕು. ನಮ್ಮ ಅಕೌಂಟಿಂದ ಹೋಗ್ಲೇಬಾರ್ದು ಖಂಡಿತ, ಅದು ಅವ್ನು ಮಾಡ್ಕೊಂಡಿರುವಂತಹ ಒಂದು. ಸರ್, ಮೊನ್ನೆ ಇನ್ನೊಂದು ಮೆಸೇಜ್, ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಾಕಿ ನಿಂತಿರ್ತಾಳೆ, ಒಂದು ಹೆಣ್ಮಗು ಬರುತ್ತೆ, ಬಾಳ ಟಿಪ್ಟಾಗ್ಬಿಟ್ಟು, ಆಂಟಿ ನಮ್ಮ ತಂದೆಗೆ ಹುಷಾರಿಲ್ಲ, ದಯವಿಟ್ಟು ಫೋನ್ ಮಾಡಿ, ನನ್ನ ಫೋನಲ್ಲಿ ಕರೆನ್ಸಿ ಆಗೋಗಿದೆ ಅಂತಾಳೆ. ಈ ಅಮ್ಮ ಏನು ಪಾಪ, ಅಯ್ಯೋ ಪಾಪ ಅನ್ನೋ ಸ್ವಾಭಾವಿಕವಾಗಿ ಅಯ್ಯೋ ಅಂತ ಹೇಳಿ ಅವಳು ಹೇಳಿದ ನಂಬರ್ಗೆ ಫೋನ್ ಮಾಡ್ತಾಳೆ, ಆ ನಂಬರ್ಗೆ ಹೋಗಲ್ಲ, ಯಾಕಂದ್ರೆ ಅವಳು ತಪ್ಪು ನಂಬರ್ ಕೊಟ್ಟಿರ್ತಾಳೆ, ಇನ್ವ್ಯಾಲಿಡ್ ನಂಬರ್ ಕೊಟ್ಟಿರ್ತಾಳೆ, ಫೋನ್ ಹೋಗೋದಿಲ್ಲ. ಅವಾಗ ಏನು ಮಾಡ್ತಾಳೆ, ಹೌದಾ ಆಂಟಿ ಕೊಡಿ ಆಂಟಿ ನಾನೇ ಫೋನ್ ಮಾಡ್ತೀನಿ ಅಂತ ಫೋನ್ ಇಸ್ಕೊಂತಾಳೆ. ಫೋನ್ ಇಸ್ಕೊಂಡು ಅವಳಿಗೆ ಬೇಕಾದ ನಂಬರ್ ಫೋನ್ ಮಾಡ್ತಾಳೆ, ಅವನು ಓ ಟಿ ಪಿ ಹೇಳ್ತಾನೆ, ಇವಳು ಅದೇ ಇದರಲ್ಲಿ ಓ ಟಿ ಪಿ ಕಳಿಸ್ತಾಳೆ, ಮುಗಿದು. ನಿಜ ನಿಜ ಆಗ್ತವೆ. ಆದ್ರಿಂದ ಅಪರಿಚಿತರಿಗೆ ನಿಮ್ಮ ಒಂದು ಮೊಬೈಲ್ ಫೋನನ್ನು ಕೊಡುವುದು ಸಹಿತ ಆರ್ಥಿಕ ವಂಚನೆಗೆ ನೀವೇ ಬಲಿ ಆಗೋಕ್ಕೆ ನೀವೇ ಕಾರಣರಾಗ್ತೀರಿ. ಹೌದು, ಯಾಕೆಂದ್ರೆ ನಾವು ಹೆಚ್ಚು ಕರುಣೆ ತೋರಿಸೋದು ಜಾಸ್ತಿ. ಹೌದು ಸರ್, ಯಾರೋ ಪರಿಚಿತರ ಹತ್ರ ಬಂದು ಸಹಾಯ ಕೇಳಿದಾಗ ಅಯ್ಯೋ ಒಂದು ಫೋನ್ ಕೊಡಲಿಲ್ಲ ಅಂತ ಅನ್ಸ್ಕೊಳ್ಳೋದು, ಅನ್ಸ್ಕೋಬಾರ್ದು ಅಂತ ಅನ್ಕೊಂತಾರೆ, ಅದು ಕೊಡಬಾರ್ದು. ಮತ್ತೆ ಎಷ್ಟೋ ಸರಿ ಎ ಟಿ ಎಂ ನಲ್ಲಿ ನೀವು ಹಣ ಡ್ರಾ ಮಾಡಕ್ಕೆ ಹೋದಾಗ 10,000 ರೂಪಾಯಿ ಡ್ರಾ ಮಾಡ್ತೀರಿ, ಬೈ ಓವರ್ಸ್ ಟೆಕ್ನಿಕಲ್ ಫಾಲ್ಟ್, 10,000 ರೂಪಾಯಿ ದುಡ್ಡು ನಿಮ್ಮ ಅಕೌಂಟಲ್ಲಿ ಡೆಬಿಟ್ ಆಗೋಗುತ್ತೆ, ಕಳೆದಿರ್ತಾರೆ, ಆದರೆ ಹಣ ಬರೋದಿಲ್ಲ. ಆವಾಗ ತಾವು ಇಮ್ಮಿಡಿಯೇಟ್ ಆ ಎ ಟಿ ಎಂ ನಂಬರ್ ಬರೆದಿರ್ತಾರೆ ಮೇಲೆ, ಎ ಟಿ ಎಂಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡೋಗಿ ನಿಮ್ಮ ಬ್ರ್ಯಾಂಚ್ ಮ್ಯಾನೇಜರ್ಗೆ ಇಮ್ಮಿಡಿಯೇಟ್ ಒಂದು ಮಾರನೇ ದಿವಸ ಬೆಳಗ್ಗೆ ಸಂಜೆ ಆಗಿದ್ರೆ ಬೆಳಗ್ಗೆ ಹೋಗ್ಬಿಟ್ಟು ರೈಟಿಂಗಲ್ಲಿ ಕೊಡಬೇಕು, ನನ್ನ ಅಕೌಂಟ್ ನಂಬರ್ ಇದು, ಇಂಥ ಎ ಟಿ ಎಂ ಕಾರ್ಡ್ ನಂಬರ್ ಇದು, ಇಂಥ ಎ ಟಿ ಎಮ್ ಅಲ್ಲಿ ದುಡ್ಡು ಡ್ರಾ ಮಾಡೋಕೆ ಹೋದೆ, 10,000 ಡೆಬಿಟ್ ಆಯಿತು, ಹಣ ಬರಲಿಲ್ಲ, ಕೂಡಲೇ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದರೆ ಅದನ್ನು ಹಣವನ್ನು ಇದು ಮಾಡಿಸೋ ವ್ಯವಸ್ಥೆ ಬ್ಯಾಂಕ್ನವ್ರು ಮಾಡ್ತಾರೆ. ನೀವು ಮರೆತು ನಾಳೆ ಬರುತ್ತೆ ನಾಳಿದ್ದು ಬರುತ್ತೆ ಅಂತ ಕಾಯೋದು ಬೇಡ. ಒಂದು ವೇಳೆ ಇಮಿಡಿಯೇಟ್ ಕ್ರೆಡಿಟ್ ಆಗುತ್ತೆ ಒಂದೊಂದು ಸರಿ, ಇಲ್ಲ ರೀ ಇದಾಗುತ್ತೆ, ಬೆಳಗ್ಗೆ ಒಳಗೆ ಆಗದೆ ಆದರೆ ಅಟ್ಲೀಸ್ಟ್ 3 ಡೇಸ್ ಒಳಗೆ ದಯವಿಟ್ಟು ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಮತ್ತು ಈ ಥರ ಹಣಕಾಸು ಅಪರಾಧಗಳಾಗುತ್ತೆ, ನಾನು ಆವಾಗಲೇ ಹೇಳ್ದಂಗೆ ಒಂದು ಓ ಟಿ ಪಿಯಲ್ಲಿ ದುಡ್ಡು ಹೋಯಿತು ಇಂಥದಕ್ಕೆಲ್ಲ ಇಮ್ಮಿಡಿಯೇಟ್ ಒಂದು ಕಂಪ್ಲೇಂಟ್ ಮಾಡುವ ದೂರು ಕೊಡುವ ಒಂದು ವ್ಯವಸ್ಥೆಯನ್ನು ನೀವು ತಿಳ್ಕೊಬೇಕು, ಬೇರೆಯವ್ರಿಗೂ ತಿಳಿಸ್ಬೇಕು. ಒಂದು ಎಕ್ಸಾಂಪಲ್, ಈ ಥರ ಫ್ರಾಡ್ಸ್ ಆದಾಗ 112 ಲೋಕಲ್ ಪೊಲೀಸ್ ಕರ್ನಾಟಕ ಪೊಲೀಸ್ ನಂಬರ್ ಇದು 112 ಫೋನ್ ಮಾಡಿ ಅವರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಸೈಬರ್ ಕ್ರೈಮ್ಗೆ ಅವರೇ ಕಳಿಸ್ತಾರೆ. ಇದರ ಜೊತೆಗೆ 1930 ಮೊದಲನೇದು 112 ಕರ್ನಾಟಕ ಪೊಲೀಸ್, ಇನ್ನೊಂದು 1930 1930 ಇದು ಸೈಬರ್ ಕ್ರೈಮ್ ಪೊಲೀಸು, ಚಂಡೀಗಢಲ್ಲಿದೆ ಪಂಜಾಬಲ್ಲಿ, ಆಲ್ ಇಂಡಿಯಾದಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಇದು ಸೆಂಟರ್ ಸೆಂಟರ್ ಇದೆ. ಅಲ್ಲಿಗೆ ನೀವು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಸಹಿತ ನಿಮ್ಮ ಕಂಪ್ಲೇಂಟನ್ನು ಅವರು ಆನ್ಲೈನಲ್ಲಿ ರಿಸೀವ್ ಮಾಡಿ ನಿಮ್ಗೊಂದು ಕಂಪ್ಲೇಂಟ್ ನಂಬರ್ ಕೊಟ್ಟು ಆ ಹಣವನ್ನು ಟ್ರೇಸ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತಾರೆ. ಸರ್, ಈಗ ಪ್ರಮುಖವಾಗಿ ಈ ರೀತಿಯ ವಂಚನೆಗಳಿಗೆ ನಮ್ಮ ಯಾವುದೇ ರೈತರು ಆಗ್ಬೋದು, ರೈತರ ಮಕ್ಕಳಾಗ್ಬೋದು, ಅಥವಾ ಈ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇರತಕ್ಕಂಥ ಯಾರೇ ನಮ್ಮ ಕೇಳುಗರು, ಇಂತಹ ಆಮಿಷಗಳಿಗೆ ಒಳಗಾಗಬೇಡಿ, ಅದ್ರ ಜೊತೆಗೆ ವಂಚನೆಗೆ ಬಲಿಯಾಗಬೇಡಿ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಯನ್ನು, ಅಂದರೆ ನಿಮ್ಮ ಖಾತೆ ತೆರೆಯೋದು ಇರ್ಬೋದು, ಹಾಗೆ ಸರ್ಕಾರದಿಂದ ಇರತಕ್ಕಂತಹ ವಿಮಾ ಯೋಜನೆಗಳು, ಸಹಾಯಧನಗಳು, ಪೆನ್ಷನ್ ಸ್ಕೀಮ್ಗಳು, ಮತ್ತು ಹಣಕಾಸಿನ ವಂಚನೆ, ಅದರಲ್ಲೂ ಬಹಳ ಮುಖ್ಯವಾಗಿ ಗಳಿಸೋದು ಎಷ್ಟು ಮುಖ್ಯವೋ ನಾವು ವಂಚನೆಗೊಳಗಾಗದೇ ಇರೋದು ಕೂಡ ಅಷ್ಟೇ ಮುಖ್ಯ. ಇವತ್ತಿನ ದಿನಗಳಲ್ಲಿ ಡಿ ಟಿ ವೆಂಕಟೇಶ್ ಅವರು ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಅದಕ್ಕೆ ಮುಂಚೆ ನಮ್ಮ ರೈತ ಬಾಂಧವರು ನಿಮ್ಮಿಂದ ಅಂದರೆ ಆರ್ಥಿಕ ಸಾಕ್ಷರತೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ನಮ್ಮ ರೈತರಿಗೆ ತಿಳಿಸಿದ್ರು. 7-8-9-9 ಚಂಚಲ ಮಗ ಕರ ಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ. ಸರ್, ಕೂಡು ಕುಟುಂಬ ಅಂತ ಹೇಳಿದ್ರಿ. ಬಹುಶಃ ನಾವು ಮಾತಾಡುವಾಗ್ಲೆಲ್ಲ ಪುರುಷರ ಬಗ್ಗೆ ಬಹಳ ಹೆಚ್ಚು ಮಾತಾಡ್ತಿರ್ತೀವಿ, ಅವರ ಕೆಲಸಗಳ ಬಗ್ಗೆ ಮಾತಾಡ್ತಿದ್ವಿ. ಆದ್ರೆ ಈ ಕೂಡು ಕುಟುಂಬದಲ್ಲಿ ಹೆಚ್ಚಿನ ಜವಾಬ್ದಾರಿ ಹೆಣ್ಮಕ್ಳದಿರುತ್ತೆ. ನೀವು ಈ ಕೂಡು ಕುಟುಂಬದಲ್ಲಿ ಹೆಣ್ಮಕ್ಳ ಬಗ್ಗೆ ನೀವು ಗಮನಿಸಿದ್ದೇನು ಸರ್? ಬಹಳ ಮುಖ್ಯವಾಗಿ ನಮ್ ದೊಡ್ಡಪ್ಪಗೆ 10 ಜನ ಹೆಣ್ಣು ಮಕ್ಕಳು, ಆಮೇಲೆ ನನಗೆ ನಮ್ಮಕ್ಕ ಒಬ್ಬರೇ. 4 ವರ್ಷ ಆಗಿದ್ದಾಗ ನಮ್ಮ ತಾಯಿ ಬೆಂಕಿಯಲ್ಲಿ ಸುಟ್ಟೋಗ್ಬಿಟ್ರು. ಆವಾಗ ನನ್ನ ನಮ್ ದೊಡ್ಡಪ್ಪನ ಮಕ್ಕಳಿದ್ರಲ್ಲ, 10 ಜನ ಹೆಣ್ಮಕ್ಳಿದ್ರಲ್ಲ, ಪೂರ್ತಿ ನನ್ನ ಬೆಳೆಸ್ತೋರವರು. ನಮ್ಮ ಅಕ್ಕನಿಗಿಂತ ಹೆಚ್ಚಾಗಿ ನಮ್ಮಕ್ಕ ಬಹಳ ಗ್ರೇಟ್ ಲೇಡಿ, ಅದು ಬೇರೆ ವಿಷಯ. ಸೊ ಇದರಿಂದ ಏನ್ ಗೊತ್ತಾ, ನನಗೆ ಆ ಹೆಣ್ಣುಮಕ್ಕಳು ಕೊಟ್ಟ ಇದೆಯಲ್ಲ ಒತ್ತಾಸೆ, ಆಮೇಲೆ ಅದರಿಂದ ಏನಾಯ್ತು ಗೊತ್ತಾ, ನಾನು ಊರಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಮಾಡಿದಾಗ ನಮ್ಮ ದೊಡ್ಡಪ್ಪ ಗುಬ್ಬಿ ವೀರಣ್ಣವರ ಜಯಮ್ಮ ಆಕ್ಟ್ ಮಾಡಿರ್ತಕ್ಕಂಥ ಅದನ್ನು ಕರ್ಕೊಂಡೋಗಿ 2 ಸಾರಿ ತೋರಿಸಿದ್ರು. ನಾನು ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ. ಹಳ್ಳಿಯಲ್ಲಿ ಆ ಹೆಣ್ಣುಮಕ್ಕಳು ಎಷ್ಟೋ ಜನ ಅವ್ರ ಮನೆಗಳಿಗೆ ಕರ್ಕೊಂಡು ಬಿಟ್ಟು ನಾನು ಹಾಡು ಹೇಳಿಸ್ಬಿಟ್ಟು ನನಗೆ ಹಾಡು ಹೇಳಿದ ತಕ್ಷಣ 4 ಹಾಣಿ ಕೊಡ್ತಾ ಇದ್ರು. ಹೆಮರಡಿ ಪಾತ್ರ ಕೂಡ ಇತ್ತು, ಅದು ನಿನ್ನ ಹೋಲುತ್ತಿತ್ತು. ಒಂದು ಮಗು ಇತ್ತು, ಅದು ನಿನ್ನ ಹೋಲುತ್ತಿತ್ತು. ಅದು ತುಂಬಾ ಹೆಲ್ಪ್ ಆಯ್ತು. ಅದು ಏನ್ ಗೊತ್ತಾ, ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕೂಡ ಹೆಣ್ಮಕ್ಳು ತುಂಬಿಕೊಂಡಿರ್ತಾ ಇದ್ರು. ತುಂಬಾ ದೊಡ್ಡ ಮನೆ, ತೊಟ್ಟಿಯಲ್ಲೇ ಕೂಡ ಬೇರೆ ಭಜನೆ ಆಡ್ತಕ್ಕಂಥದ್ದು, ಆಟ ಆಡ್ತಕ್ಕಂಥದ್ದು, ಬೇರೆ ಹರಿಕತೆ ಮಾಡ್ತಕ್ಕಂಥದ್ದು ಎಲ್ಲವೂ ನಮ್ಮ ಮನೆಯ ತೊಟ್ಟಿ ಇರ್ತದಲ್ಲ ಮಧ್ಯದಲ್ಲಿ, ಅಲ್ಲಿ ನಡೀತಾ ಇತ್ತು. ನಂತರ ಇನ್ನೊಂದು ಹೇಳ್ಬೇಕಂದ್ರೆ, ಮೊದಲನೇ ಬಾರಿಗೆ ನಮ್ಮ ಊರಿಗೆ ರೇಡಿಯೋ ಬಂದಾಗ, ಆ ರೇಡಿಯೋ ಬಂದಿದ್ ನಮ್ಮ ಮನೆ ಬಂದು ನ್ಯಾಷನಲ್ ಎಕೋ, ಪ್ರತಿ ಶುಕ್ರವಾರ ಶನಿವಾರ ಹರಿಕತೆ ಇದ್ರೆ, ಹರಿಕತೆ ಆದ್ಮೇಲೆ ಎಲ್ಲಾ ಕಡೆಯಿಂದ ಜನ ಬಂದು ಕೂತ್ಕೊಳ್ತಾ ಇದ್ರು. ಆವಾಗ ಎಲ್ಲರೂ ತುಂಬಾ ಜನ ಹೆಣ್ಣು ಮಕ್ಕಳು, ಅವರಿಗೆ ಪ್ರಸಾದ ಹಂಚತಕ್ಕಂತ ಜವಾಬ್ದಾರಿ ಕೂಡ ನನಗಾಗಿತ್ತು. ಬಹುಶಃ ಬರಹಗಾರನಿಗೆ ಅಮ್ಮನ ಘಟನೆ ನಿಮಗೆ ತುಂಬಾ ಕಾಡ್ಸಿರುತ್ತೆ, ಆ ಎಲ್ಲೋ ದುಃಖ ನಿಮ್ಮ ಬರವಣಿಗೆ ಬಹಳ ದೊಡ್ಡ ಪ್ರೇರಣೆ ಆಗಿರ್ಬಹುದಾ? ನಮ್ಮ ತಾಯಿಯ ಮೂಲಕ ಮತ್ತು ನಮ್ಮ ಮನೆ ಹೆಣ್ಣು ಮಕ್ಕಳ ಮೂಲಕ ಜಗತ್ತಿನ ಹೆಣ್ಣು ಮಕ್ಕಳನ್ನ ಗಾಢವಾಗಿ ಗ್ರಹಿಸೋದಕ್ಕೆ ಪ್ರಯತ್ನ ಪಟ್ಟೆ. ಹಿಂದೆ ಕಮಲಾದಾಸ್ ಹೋಗ್ಬಿಟ್ಟಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಂದು ಚರ್ಚೆ ಏರ್ಪಡಿಸಿದ್ರು. ಪದ್ಮರಾಮಚಂದ್ರ ಶರ್ಮಾ, ನಾನು ಮತ್ತು ಕಂಬಾರ ಮಗಳು ಚರ್ಚೆಯಲ್ಲಿದ್ವಿ. ಅವಾಗ ಯಾವುದೋ ಒಂದು ಸಂಬಂಧಪಟ್ಟಾಗೆ ಪದ್ಮರಾಮಚಂದ್ರ ಶರ್ಮಾ ಅವ್ರಿಗೆ ನಾನು ಉತ್ತರ ಕೊಡ್ತಾ ಒಂದು ಮಾತು ಹೇಳಿದೆ, ಜಗತ್ತಿನ ಯಾವ ದೊಡ್ಡ ಲೇಖಕ ಹೆಣ್ಣನ್ನ ಕೀಳಾಗಿ ನೋಡಿದ್ದಾನೆ, ಒಂದು ಉದಾಹರಣೆ ಕೊಡಿ ಅನ್ಬಿಟ್ಟು. ಜಗತ್ತಿನ ಯಾವ ಲೇಖಕವೂ ಕೂಡ, ಯಾವ ದೊಡ್ಡ ಲೇಖಕನೂ ಕೂಡ, ಟ್ಯಾಗೋರ್ ಇರ್ಬೋದು, ಪ್ರೇಮಚಂದ್ ಇರ್ಬೋದು, ಶರತ್ ಚಂದ್ರ ಇರ್ಬೋದು, ಅದು ಟಾಲ್‌ಸ್ಟಾಯ್ ಇರ್ಬೋದು, ಬೇರೆ ಬೇರೆ ಎಲ್ಲರೂ ಕೂಡ, ಅವರೆಲ್ಲರೂ ಕೂಡಿ ಹೆಣ್ಣನ್ನ ಅತ್ಯಂತ ಪೂಜ್ಯ ಭಾವನೆಯಿಂದ, ಗೌರವದ ಭಾವನೆಯಿಂದನೇ ನೋಡಿದ್ದಾರೆ. ಕೊನೆಗೆ ಅವ್ರ ಉತ್ತರ ಕೊಡೋಕ್ಕಾಗಲಿಲ್ಲ. ಸೊ ಕಮಲಾದಾಸನ್ನ ನಾವು ಸ್ತ್ರೀವಾದಿ ನೆಲೆಯಲ್ಲಿ ಕೂರಿಸಬಾರ್ದು. ಆಕೆ ಹೆಣ್ಣಿನ ಪ್ರತಿ, ಆಕೆ ನೋವಿನಲ್ಲಿವು, ಅವಮಾನ, ವಿಷಾದ, ಅವುಗಳ ಕೇಂದ್ರ ಬಿಂದು ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ತಂದ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.